ಸರ್, ಇವತ್ತಿನ ವಿಚಾರದ ಬಗ್ಗೆ ಹೇಳ್ತಾರೆ, ಇತ್ತಲ ಕೋಳಿ ಸಾಕಾಣಿಕೆ ಇದರ ಒಂದು ಮಹತ್ವದ ಬಗ್ಗೆ ಪ್ರಾರಂಭದಲ್ಲಿ ಏನ್ ಹೇಳ್ತೀರಿ? ರೈತ ಬಾಂಧವರಲ್ಲಿ ನಾನೀಗ ತಿಳಿಸ್ಪಡತಕ್ಕಂತೇನಂದ್ರೆ, ಈಗ ಸ್ವಾತಂತ್ರ್ಯ ಬಂದ ನಂತರ ನಮ್ಮಲ್ಲಿ ಕೋಳಿ ಸಾಕಾಣಿಕೆ ಅಂತ ಬಂದ್ರೆ ಕೇವಲ ಇತ್ತಲ ಕೋಳಿ ಸಾಕಾಣಿಕೆ ಅಥವಾ ನಾಟಿ ಕೋಳಿ ಸಾಕಾಣಿಕೆ ಇರಬಹುದು, ರೈತರ ಒಂದು ಮನೆ ಹಿಂಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸಾಕ್ತಾ ಇದ್ರು. ಆ ನಂತರ ಏನಾಯ್ತು, ನಮ್ಮಲ್ಲಿ ಈಗ ಕೋಳಿ ಉದ್ದಿಮೆ ಇದನ್ನ ಯಾವ ತರ ನಾವು ಜಾಸ್ತಿ ಮಾಡಬೇಕು ಅಂತ ಬಂದಾಗ ಪ್ರತಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೋಳಿ ಉದ್ಯಮಕ್ಕೆ ಒತ್ತು ಕೊಡ್ತಾ ಹೋದ್ರು. ಆಗ ನೋಡ್ತಾ ಹೋದ್ರೆ ನಾವು 1970 ಇತ್ತೀಚೆಗೆ ಏನಾಯ್ತು, 70-75 ಆ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಮೊಟ್ಟೆ ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತೇಳಿ ಮೊಟ್ಟೆ ಉತ್ಪಾದನೆಯಲ್ಲಿ ಇರತಕ್ಕಂತ ತಳಿಗಳಿರ್ಬೋದು, ಹೊರದೇಶದಿಂದ ತಳಿಗಳನ್ನ ತರಿಸ್ಬಿಟ್ಟು ಅದಕ್ಕೆ ತಂದೇ ಆದಂತ ಒಂದು ವೈಶಿಷ್ಟ್ಯತೆ ಇರೋದ್ರಿಂದ ಅದರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾರೆ. ಮುಂದೆ ಮತ್ತೆ 1985 ಪಂಚವಾರ್ಷಿಕ ಯೋಜನೆಯಲ್ಲಿ ಮಾಂಸ ಉತ್ಪಾದನೆಗೂ ಕೂಡ ನಾವು ಒತ್ತು ಕೊಡ್ತಾ ಹೋದ್ವಿ. ಮತ್ತೆ ಆಮೇಲೆ 1990 ಇತ್ತೀಚೆಗೆ ನೀವೆಲ್ಲರೂ ಕೇಳಿದ್ರ ಗುತ್ತಿಗೆ ಆಧಾರದ ಮೇಲೆ ಮಾಡತಕ್ಕಂತ ಒಂದು ಕೋಳಿ ಸಾಕಾಣಿಕೆ ಇರ್ಬೋದು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಥವಾ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ತಾವೆಲ್ಲರೂ ಕೇಳ್ಪಟ್ಟಿರ್ತೀರ. ಯಾಕೆ ಬಂತು ಅದು ಗುತ್ತಿಗೆ ಆಧಾರ, ಯಾಕೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಂತು, ಇದ್ರ ಬಗ್ಗೆ ಕೂಡ ನಿಮಗೆ ಒಂದು ಮಾಹಿತಿ ಕೊಡ್ತಾ ಹೋಗ್ತೀನಿ. ಮತ್ತೆ 2000-2010 ಇತ್ತೀಚಿನ ದಿನಗಳಲ್ಲಿ ಆಟೋಮೇಷನ್ ಅಂತ ಹೇಳ್ತೀವಿ, ಅಂದ್ರೆ ಈಗ ನೀವೆಲ್ಲ ನೋಡಿದಿರ ಎಲ್ಲರೂ ಕೂಡ ಹೊರಡೆ ಹೋದಾಗ ಕೋಳಿ ಮಾರುಕಟ್ಟೆಗೆ ಹೋದ್ರೆ ಎಲ್ಲ ವೆಟ್ ಮಾರ್ಕೆಟ್ ಅಂತ, ಅಂದ್ರೆ ನಿಮ್ಮ ಎದುರುಗಡೆ ಕೋಳಿನ ಕಟ್ ಮಾಡಿ ಅದನ್ನ ಡ್ರೆಸ್ ಮಾಡಿ ಕೊಡ್ತಾರೆ. ಅದು ಒಂದು 80-90% ತನಕ ನಮ್ಮಲ್ಲಿದೆ. ಕೇವಲ ಒಂದು 5-10% ಮಾತ್ರ ಡ್ರೆಸ್ಡ್ ಚಿಕನ್ ಅಂತ ಹೇಳ್ತೀವಿ, ಅಂದ್ರೆ ಆ ಒಂದು ಚೆನ್ನಾಗಿರ್ತಕ್ಕಂಥ ಸ್ಲಾಟ್ ರೋಸ್ ಅಲ್ಲಿ ಅದನ್ನ ಕೋಳಿಗಳನ್ನ ಡ್ರೆಸ್ ಮಾಡಿ ಶುದ್ಧವಾಗಿ ಮಾಂಸನ ಜನರು ಕೊಡ್ತಾರೆ. ಅದು ಕೇವಲ ಒಂದು 5-10% ಮಾತ್ರ ಇದೆ. ಸೊ ನಾವು ಕೋಳಿ ಸಾಕಾಣಿಕೆಯಲ್ಲಿ ಹೋದ್ರೆ ಎರಡು ವಿಧ ಬರ್ತದೆ. ಒಂದು ವೈಜ್ಞಾನಿಕವಾಗಿ ಸಾಕ್ತಕ್ಕಂಥ ಬ್ರಾಯ್ಲರ್ ತಳಿಗಳಿರ್ಬೋದು ಅಥವಾ ಮೊಟ್ಟೆ ತಳಿಗಳಿರ್ಬೋದು ಅಥವಾ ನಮ್ಮ ಒಂದು ಇತ್ತಲ ಕೋಳಿ ಸಾಕಾಣಿಕೆ. ಯಾವುದೇ ತರಹದ ಒಂದು ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡದಂಗೆ ರೈತರ ಮನೆ ಬಾಕ್ಲಲ್ಲಿ ತುಂಬಾ ಕಮ್ಮಿ ಖರ್ಚಿನಲ್ಲಿ ಮಾಡತಕ್ಕಂಥ ಇತ್ತಲ ಕೋಳಿ ಸಾಕಾಣಿಕೆ ಇರ್ಬೋದು ಅಥವಾ ಗಿರಿರಾಜ ಅಥವಾ ಸ್ವರ್ಣಧಾರ ಕೋಳಿ ಸಾಕಾಣಿಕೆ ಇರ್ಬೋದು, ಇದ್ರ ಬಗ್ಗೆ ಕೂಡ ನಾವು ಜಾಸ್ತಿ ಒತ್ತು ಕೊಡ್ತಾ ಇದೀವಿ. ನೀವು ನೋಡ್ತಾ ಹೋದ್ರೆ ಪ್ರತಿ 5 ವರ್ಷಕ್ಕೊಂದ್ಸರಿ ನಮ್ಮಲ್ಲಿ ನಿಮ್ಮಲ್ಲ ಸ್ಟಾಟಿಸ್ಟಿಕ್ಸ್ ಪ್ರಕಾರ ನಾವು ಸೆನ್ಸಸ್ ಮಾಡ್ತೀವಿ. ಮನುಷ್ಯರಲ್ಲಿ ಮಾಡ್ತಾರೆ 10 ವರ್ಷಕ್ಕೊಂದ್ಸರಿ ಮಾಡ್ತಾರೆ ಸೆನ್ಸಸ್. ಅದೇ ತರ ನಮ್ಮ ಪ್ರಾಣಿಗಳಲ್ಲಿ ಪ್ರತಿ 5 ವರ್ಷಕ್ಕೊಂದ್ಸರಿ ಸೆನ್ಸಸ್ ಮಾಡ್ತೀವಿ. ಈಗ ಕಳೆದ ಇತ್ತೀಚಿನ 20ನೇ ಸೆನ್ಸಸ್ 2019 ಜರುಗಿತು. ಅದರ ಪ್ರಕಾರ ಹೋದ್ರೆ ನಮ್ಮಲ್ಲಿ ಭಾರತ ದೇಶದಲ್ಲಿ ಒಟ್ಟು ಕೋಳಿ ಎಷ್ಟಿದೆ ಅಂತ ಕೇಳಿದ್ರೆ ಸುಮಾರು 850 ಮಿಲಿಯನ್ ಪ್ರೊಡಕ್ಷನ್ ನಮ್ಮಲ್ಲಿ ಆಗ್ತಾ ಇದೆ. ಅದೇ ತರ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಸುಮಾರು 317-320 ಮಿಲಿಯನ್, ಮತ್ತೆ ಕಮರ್ಷಿಯಲ್ ಪೌಲ್ಟ್ರಿಂದ ಅದು ಈಗ ಬ್ರಾಯ್ಲರ್ ಇರ್ಬೋದು ಅಥವಾ ಮೊಟ್ಟೆ ಕೋಳಿ ಇರ್ಬೋದು, ವೈಜ್ಞಾನಿಕವಾಗಿ ನಾವು ಸಾಕ್ತಕ್ಕಂಥ ಕೋಳಿಗಳು ಅದು ಸುಮಾರು 530-535 ಮಿಲಿಯನ್ ಇದೆ. ಸೊ ನಾವು ಬೆಳವಣಿಗೆ ವಯಸ್ಸು ನೋಡ್ತಾ ಹೋದಾಗ ಪರ್ಸೆಂಟೇಜ್ ಅಂತ ಹೇಳ್ತೀವಿ, ಯಾವುದೇ ಒಂದು ಉದ್ದಿಮೆ ತಗೊಂಡಾಗ ಪ್ರತಿ ವರ್ಷ ಎಷ್ಟು ಪರ್ಸೆಂಟ್ ಅಲ್ಲಿ ನಾವು ಮುಂದೋಗ್ತಾ ಇದೀವಿ ಅಂತ ನೋಡಿದ್ರೆ ನಮ್ಮ ಭಾರತ ದೇಶ ನಿಜವಾಗಿಯೂ ಕೂಡ ಇವತ್ತಿನ ದಿವಸದಲ್ಲಿ 16-18% ಕೋಳಿ ಉದ್ಯಮದಲ್ಲಿ ಮುಂದೋಗ್ತಾ ಇದೆ. ಅದೇ ರೀತಿ ಕಳೆದ 5 ವರ್ಷಗಳಲ್ಲಿ ನಾಟಿ ಕೋಳಿ ಉತ್ಪಾದನೆಯಲ್ಲಿ ಸುಮಾರು 45-46% ಜಾಸ್ತಿ ಆಗಿದೆ. ಯಾಕೆ ಯಾಕೆ ನಾವು ನಾಟಿ ಕೋಳಿಗಳಲ್ಲಿ ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಯಾಕೆ ಕಾಣ್ತಾ ಇದೀವಿ ಅಂತ ಹೋದ್ರೆ, ಮೊದಲನೇದಾಗಿ ನಮ್ಮ ಈ ICMR ಅಂತ ಹೇಳ್ತೀವಿ, ಭಾರತೀಯ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಹೇಳ್ತೀವಿ, ಅದು ಏನು ಹೇಳುತ್ತೆ ಅಂತಂದ್ರೆ ಪ್ರತಿ ಮನುಷ್ಯ ಸರಾಸರಿ ಹಾಲಿರ್ಬೋದು ಮೊಟ್ಟೆ ಇರ್ಬೋದು ಮಾಂಸ ಇರ್ಬೋದು ಇಷ್ಟು ಸೇವಿಸಬೇಕು ಅಂತ ಹೇಳುತ್ತೆ. ಹಾಲಿನ ಪ್ರಮಾಣದಲ್ಲಿ ಬಂದ್ರೆ ಸುಮಾರು 390-400 ml ಕುಡಿಬೇಕು ಒಬ್ಬ ಮನುಷ್ಯ ಅಂತ ಹೇಳ್ತೀವಿ. ಅಲ್ಲ ICMR ಹೇಳ್ತಕ್ಕಂಥ 280 ಹೇಳ್ತಾರೆ, ನಮ್ಮಲ್ಲಿ ಸರಾಸರಿ ಈಗ ಸುಮಾರು 400 ml ದಾಟಿದೆ. ಅಂದ್ರೆ ನಾವು ಹಾಲಿನ ಉತ್ಪಾದನೆಯಲ್ಲಿ ಇಡೀ ಪ್ರಪಂಚದಲ್ಲಿ ದೇಶದಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಇದೀವಿ. ಮತ್ತೆ ಸರಾಸರಿ ತಗೊಂಡ್ರು ಕೂಡ ಸುಮಾರು 400-500 ml ಅಷ್ಟು ಹಾಲನ್ನ ಪ್ರತಿಯೊಬ್ಬ ಮನುಷ್ಯನು ಕೂಡ ಸೇವಿಸ್ತಾನೆ. ಅದೇ ರೀತಿ ಮಾಂಸದ ಉತ್ಪಾದನೆಗೆ ಬಂದಾಗ ಅಥವಾ ಮಾಂಸದ ಬಗ್ಗೆ ಬಂದಾಗ ICMR ಸುಮಾರು 10.5-11 kg ಮಾಂಸನ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಸರಾಸರಿ ಈಗ 6-7 kg ಮಾಂಸನ ನಾವು ಉತ್ಪಾದಿಸ್ತಾ ಇದೀವಿ ಅಥವಾ ತಗೊಳ್ತಾ ಇದೀವಿ. ಅದೇ ರೀತಿ ಮೊಟ್ಟೆ ಬಂದಾಗ ಸುಮಾರು ಒಬ್ಬ ಪ್ರತಿ ಮನುಷ್ಯ ಸರಾಸರಿ 180 ಮೊಟ್ಟೆ ಸೇವಿಸಬೇಕು ಅಂತ ICMR ಹೇಳ್ತದೆ. ಆದ್ರೆ ನಮ್ಮಲ್ಲಿ ಕೇವಲ 79-80 ಮೊಟ್ಟೆ ಮಾತ್ರ ಸರಾಸರಿ ಇದೆ. ಅಂದ್ರೆ ನೀವು ನೋಡಿದ್ರೆ 80 ಮೊಟ್ಟೆಯಲ್ಲಿದೆ, ICMR ಹೇಳೋದು 180 ಮೊಟ್ಟೆ. ಸೊ ಇನ್ನೂ 100 ಮೊಟ್ಟೆ ಸೇವಿಸಿದಷ್ಟು ಅಂದ್ರೆ ಅಷ್ಟು ನಮ್ಮಲ್ಲಿ ಅದ್ರ ಬಗ್ಗೆ ಬೇಡಿಕೆ ಇದೆ. ಯಾವುದು ಕೋಳಿ ಮಾಂಸ ಇರ್ಬೋದು ಮೊಟ್ಟೆ ಇರ್ಬೋದು. ಸೊ ಈ ಇಷ್ಟೊಂದೆಲ್ಲ ನಾವು ಹೇಳ್ತಾ ಹೋದ್ವಿ, ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಕೋಳಿ ಉದ್ಯಮದಲ್ಲಿ. ಮಾಂಸದ ತಳಿಗಳು ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಂಡು ಅದೇ ತರ ಮೊಟ್ಟೆ ಕೋಳಿಗಳು ಕೂಡ ಇಂಪೋರ್ಟ್ ಮಾಡ್ಕೊಂಡು ಇಷ್ಟೆಲ್ಲ ಆದ್ರೂ ಕೂಡ ನೀವು ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಪ್ರತಿ ಮನುಷ್ಯನ ಸರಾಸರಿ ಒಂದು ಉಪಯೋಗಕ್ಕೆ ಬಂದ್ರೆ ಮೊಟ್ಟೆಯಲ್ಲಿ ಇನ್ನೂ 100 ಮೊಟ್ಟೆ ನಾವು ಶಾರ್ಟೇಜ್ ಇದೀವಿ. ಅದೇ ತರ ಮಾಂಸದಲ್ಲೂ ಕೂಡ 5-6 kg ಶಾರ್ಟೇಜ್ ಇದೀವಿ. ಸೊ ಇದನ್ನ ಬರೀ ನಾವು ವೈಜ್ಞಾನಿಕ ತಳಿಗಳಿಂದಷ್ಟೇ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸರ್ಕಾರ ಮನಗಂಡಿದೆ. ಸರ್, ನೀವು ಇದುವರೆಗೂ ಹೇಳಿದ್ರಿ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಸ್ವಾತಂತ್ರ್ಯ ನಂತರವಾಗಿ ಅಂತ, ಅದಕ್ಕಿಂತ ಮುಂಚೆ ಯಾವ ರೀತಿಯಾದ ಒಂದು ಪದ್ಧತಿನ ಅನುಸರಿಸಿದ್ರು ಅವಾಗ ಇಷ್ಟೊಂದು ಇರ್ತಿರ್ಲಿಲ್ವ ಅಂತ ನೀವು ಹೇಳೋದು? ಈಗ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಹೋದ್ರೆ ಈಗ ದವಸ ಧಾನ್ಯನೇ ಇರಲಿ, ನಾವು ಅಮೆರಿಕದಿಂದ ಜೋಳ ಇರ್ಬೋದು, ಗೋಧಿ ಇರ್ಬೋದು, ಅಕ್ಕಿ ಇರ್ಬೋದು, ಬೇರೆ ಕಡೆಯಿಂದನೂ ಕೂಡ ನಾವು ತರಿಸ್ಕೊಳ್ತಾ ಇದ್ವಿ. ಅದೇ ರೀತಿ ಮೊಟ್ಟೆ ಮತ್ತು ಮಾಂಸದಲ್ಲಿ ಬಂದ್ರೆ ಯಾವುದೇ ತರ ಒಂದು ವೈಜ್ಞಾನಿಕ ತಳಿಗಳು ಈಗೇನ್ ನಾವು ನೋಡ್ತೀವಿ, ಬ್ರಾಯ್ಲರ್ ಇರ್ಬೋದು ಅಥವಾ ಮೊಟ್ಟೆ ಕೋಳಿ ಇರ್ಬೋದು, ಯಾವುದು ತಳಿಗಳು ಕೂಡ ನಮ್ಮ ದೇಶದಲ್ಲಿ ಇರಲಿಲ್ಲ, ಯಾವುದು ಉತ್ಪಾದನೆ. ಈಗ ನೀವು ನೋಡ್ತೀರಿ ಕೇವಲ 40 ದಿವಸದಲ್ಲಿ 2-2.5 kg ತೂಕ ಬರ್ತಕ್ಕಂಥ ಮಾಂಸ ಕೋಳಿ, ಸುಮಾರು ವರ್ಷಕ್ಕೆ 365 ದಿವಸ ಇದೆ, 360 ಮೊಟ್ಟೆ ಇಡ್ತವೆ. ಅಂದ್ರೆ ಆಲ್ಮೋಸ್ಟ್ ಪ್ರತಿ ದಿವಸನೂ ಕೂಡ ಒಂದೊಂದು ಮೊಟ್ಟೆ ಇಡತಕ್ಕಂಥ ತಳಿಗಳು. ಇವೆಲ್ಲವೂ ಕೂಡ ನಾವು ಅಮೆರಿಕ ದೇಶದಿಂದ ಪ್ಯೂರ್ ಲೈನ್ ಅಂತ ಹೇಳ್ತೀವಿ, ಅದರ ಪೇರೆಂಟ್ಸ್ ಅಂದ್ರೆ ಮಾತೃ ತಳಿಗಳನ್ನ ತರಿಸ್ಬಿಟ್ಟು ಈಗ ನಮ್ಮ ದೇಶದಲ್ಲೇ ಕೂಡ ಅಭಿವೃದ್ಧಿಪಡಿಸಿ ರೈತರಿಗೆ ನಾವು ಏನಾಗ್ತದೆ ಅಂದ್ರೆ ಈ ವೈಜ್ಞಾನಿಕ ಕೋಳಿ ಸಾಕಾಣಿಕೆಯಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಶೆಡ್ ಕನ್ಸ್ಟ್ರಕ್ಷನ್ ಇರ್ಬೋದು ಅಥವಾ ಕಾಯಿಲೆಗಳು ಇರ್ಬೋದು, ಬರ್ತಕ್ಕಂಥ ಸಾಕಾಣಿಕೆ ಪದ್ಧತಿ ಇರ್ಬೋದು, ಎಲ್ಲ ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ಏನು ತಗಲ್ತಕ್ಕಂಥ ವೆಚ್ಚನೂ ಕೂಡ ಜಾಸ್ತಿ ಇರೋದ್ರಿಂದ ಅದನ್ನು ಎಲ್ಲಾ ರೈತರು ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಈಗ ಮೊಟ್ಟೆ ಕೋಳಿ ಅಂದ ತಕ್ಷಣ ನಾವು ಮಿನಿಮಮ್ ಹೇಳ್ತಕ್ಕಂಥದ್ದು ಒಬ್ಬ ರೈತ 50,000 ಕೋಳಿ ಮೇಲ್ಪಟ್ಟು ಸಾಕಿದ್ರೆ ಮಾತ್ರ ಅವನಿಗೆ ಲಾಭ ಸಿಗ್ತದೆ ಅಂತ ಹೇಳ್ತೀವಿ, ಅದು ಮೊಟ್ಟೆ ಕೋಳಿ. ಅದೇ ತರ ಮಾಂಸ ಕೋಳಿ ಬಂದ್ರೆ 5,000-10,000 ಸಾಕ್ತ ಮಾತ್ರ ಅವನಿಗೆ ಲಾಭ ಸಿಗ್ತದೆ, ಕೇವಲ 100-200 ಎಲ್ಲ ಸಾಕೋದ್ರಿಂದ ರೈತನಿಗೆ ಕಷ್ಟ ಆಗ್ತದೆ. ಮತ್ತೆ 5,000-10,000 ಎಲ್ಲ ಮೊಟ್ಟೆ ಕೋಳಿ ಆಗ್ಲಿ ಮೊಟ್ಟೆ ಮಾಂಸ ಕೋಳಿ ಆಗ್ಲಿ ಸಾಕ್ಬೇಕು ಅಂದ್ರೆ ತಂದೆ ಆದಂತ ಒಂದು ಸಲಕರಣೆಗಳು, ಆಮೇಲೆ ಅದಕ್ಕೆ ಶೆಡ್ ಇರ್ಬೋದು, ಮನೆ ಇರ್ಬೋದು, ವೈಜ್ಞಾನಿಕವಾಗಿ ಕಟ್ಟಬೇಕಾಗೋದ್ರಿಂದ ಅದಕ್ಕೆ ತಗಲತಕ್ಕಂಥ ವೆಚ್ಚನೂ ಕೂಡ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಎಷ್ಟೇ ಒಂದು ಕೋಳಿ ಉದ್ಯಮ ಮುಂದೆ ಹೋದರೂ ಕೂಡ ನಾವು ಈಗ ಏನು ಮನುಷ್ಯ ನಮ್ಮಲ್ಲಿ ಇರತಕ್ಕಂಥ ಒಂದು ಸರಾಸರಿ ಮಾಂಸದ ಒಂದು ಉಪಯೋಗ ಇರ್ಬೋದು, ಮೊಟ್ಟೆ ಉತ್ಪಾದನೆ ಅಥವಾ ಮೊಟ್ಟೆ ಉಪಯೋಗ ಇರ್ಬೋದು, ನಾವು ಅದನ್ನ ಇನ್ನು ರೀಚ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ನಾಟಿ ಕೋಳಿ ಉದ್ಯಮದ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಡ್ತಾ ಹೋದ್ರೆ ನಮ್ಮಲ್ಲಿ ಇರತಕ್ಕಂಥ ನಾಟಿ ಕೋಳಿ ಅಭಿವೃದ್ಧಿಪಡಿಸಿ ರೈತರಿಗೆ ನಾವು ಕೊಡೋದ್ರಿಂದ ಅವು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಪ್ರತಿ ರೈತರ ಮನೆ ಬಾಗಿಲಲ್ಲೂ ಕೂಡ ಇರೋದ್ರಿಂದ ರೈತರ ಒಂದು ಆರ್ಥಿಕತೆ ಇರ್ಬೋದು ಮತ್ತೆ ಪೌಷ್ಟಿಕಾಂಶ ಇರ್ಬೋದು ಎರಡರಲ್ಲೂ ಕೂಡ ನಾವು ಉತ್ತಮವಾದ ಪ್ರಗತಿ ಕಾಣಬಹುದು ಅಂತಕಂಡು ಸರ್ಕಾರಗಳು ಮನಗೊಂಡು ಇವತ್ತಿನ ದಿವಸ ನಾಟಿ ಕೋಳಿ ಉದ್ದಿಮೆ ಇರ್ಬೋದು ಅಥವಾ ನಾಟಿ ಕೋಳಿ ಸಾಕಾಣಿಕೆ ಇತರ ಕೋಳಿ ಸಾಕಾಣಿಕೆ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದೆ. ಪಂಚವಾರ್ಷಿಕ ಯೋಜನೆಯ ಪ್ರಕಾರವಾಗಿ ಅದರಲ್ಲಿ 1970 ಆಗ್ತಕ್ಕಂಥದ್ದಾಗಿರ್ಬೋದು, 90 ನಂತರವಾಗಿ ಈ ಒಂದು ಹಂತದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ಭಾರತ ಕಾಣ್ತಾ ಬಂತು ಈ ಒಂದು ಕೋಳಿ ಉದ್ಯಮದಲ್ಲಿ? ಈಗ ನಾ ಹೇಳಿದೆ 70 ಸರ್ಕಾರ ಪಂಚವಾರ್ಷಿಕ ಯೋಜನೆಯಲ್ಲಿ ಏನ್ ಮಾಡ್ತು ಅಂತಂದ್ರೆ, ಮೊದಲನೇದಾಗಿ ಈಗ ಹೊರದೇಶಗಳಿಂದ ಕೋಳಿಗಳು ತರಲಿಕ್ಕೆ, ಮೊಟ್ಟೆ ಕೋಳಿ ಇರ್ಬೋದು, ಮಾಂಸ ಕೋಳಿ ಇರ್ಬೋದು, ಅವನ್ನೆಲ್ಲ ಇಂಪೋರ್ಟ್ ಮಾಡಲಿಕ್ಕೆ ಕೆಲವು ಪ್ರೈವೇಟ್ ಕಂಪನಿಗಳು, ಈಗ ವೆಂಕಟೇಶ್ವರ ಆಚರಿಸ್ ಅಂತ ಕೇಳಿದ್ರೆ, ಸುಗುಣ ಅಂತ ಹೇಳಿದ್ರೆ, ಅವಕ್ಕೆಲ್ಲ ಕಾರ್ಪೊರೇಟ್ ಕಂಪ್ನಿ, ಮತ್ತೆ ಸರ್ಕಾರದ ಮಟ್ಟದಲ್ಲೂ ಕೂಡ ನಮ್ಮಲ್ಲಿ ಒಂದೊಂದು ಪ್ರದೇಶದಲ್ಲಿ ಕೂಡ ಪೌಲ್ಟ್ರಿ ಅಂದ್ರೆ ಕೋಳಿನ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ, ತಳಿಗಳ ಅಭಿವೃದ್ಧಿಗೋಸ್ಕರ ನಾವು ಬೇರೆ ಬೇರೆ ದೇಶಗಳಿಂದ ತಳಿಗಳನ್ನ ಇಂಪೋರ್ಟ್ ಮಾಡಲಿಕ್ಕೆ ಸರ್ಕಾರ ತಂದೆ ಆದಂತ ಒಂದು ಆರ್ಥಿಕ ಸಹಾಯ ಕೊಡ್ತು. ಮತ್ತೆ ರೈತರಿಗೂ ಕೂಡ ಲೋನ್ ಇರ್ಬೋದು, ಸಾಲ ಸೌಲಭ್ಯ ಇರ್ಬೋದು, ಪ್ರತಿಯೊಂದು ಬ್ಯಾಂಕಿನ ಮುಖಾಂತರನು ಕೂಡ ರೈತರಿಗೆ ಅವನ್ನ ಸಾಲಗಳ ಸೌಲಭ್ಯ ಕೊಟ್ಟುಬಿಟ್ಟು, ಮತ್ತೆ ನಾವೇನ್ ಹೇಳ್ತೀವಿ ಸಬ್ಸಿಡಿ ಕೊಡೋದ್ರ ಮುಖಾಂತರ ರೈತರಲ್ಲಿ ಕೋಳಿ ಉದ್ಯಮದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಆಸಕ್ತಿ ಬರಲಿಕ್ಕೆ ಸರ್ಕಾರಗಳು ಕೂಡ ಪ್ರತಿ ಪಂಚವಾರ್ಷಿಕ ಯೋಜನೆಗಳು ಕೂಡ ಒಂದು ಯೋಜನೆಗಳನ್ನು ಹಾಕೊಂಡು ಇವತ್ತಿನ ದಿವಸ ನಾವು ನೋಡ್ತಾ ಹೋದ್ರೆ ಪ್ರಪಂಚದಲ್ಲಿ ಮೊಟ್ಟೆ ಕೋಳಿ ಅಂತ ಬಂದ್ರೆ ನಾವು 3ನೇ ಸ್ಥಾನದಲ್ಲಿದ್ದೀವಿ. ಅದೇ ತರ ಮಾಂಸದ ಕೋಳಿಗೆ ಬಂದ್ರೆ 4ನೇ ಸ್ಥಾನದಲ್ಲಿದ್ದೀವಿ. ಮೊದಲನೇದು ಅಮೆರಿಕ ಇದೆ, ಮತ್ತೆ ಬ್ರೆಜಿಲ್, 3ನೇದು ಚೈನಾ, ಮತ್ತೆ ಭಾರತ ದೇಶ 4ನೇ ಸ್ಥಾನದಲ್ಲಿ ಮಾಂಸದ ಕೋಳಿಲಿ. ಅದೇ ತರ ಮೊಟ್ಟೆ ಕೋಳಿಗೆ ಬಂದಾಗ ಚೈನಾ 1ನೇ ಸ್ಥಾನ ಬಂದ್ರೆ ಅಮೆರಿಕ 2ನೇ ಸ್ಥಾನ ಹಾಗೂ ಭಾರತ ದೇಶ 3ನೇ ಸ್ಥಾನ. ಸೊ ಈ ಒಂದು ಸ್ಥಾನ ಮುಟ್ಲಿಕ್ಕೆ ನಮ್ಮಲ್ಲಾಗಿರ್ತಕ್ಕಂಥ ವೈಜ್ಞಾನಿಕವಾದ ಒಂದು ಪ್ರಗತಿ ಒಂದು ಮುಖ್ಯ ಕಾರಣ. ಇದಕ್ಕೆ ಸರ್ಕಾರಗಳು ಕೂಡ ಎಲ್ಲಾ ತರದ ಸೌಲಭ್ಯಗಳು ರೈತರಿಗೆ ನೀಡ್ತಾ ಬಂದಿದೆ. ನಂತರವಾಗಿ 2020 ಒಂದು ಅಂಶದಲ್ಲಿ ಹೇಳ್ತಾ ಹೋದ್ರೆ ಆ ಒಂದು ವರ್ಷದ ಮಾಹಿತಿಯಲ್ಲಿ ಡೈರೆಕ್ಟ್ ಆಗಿ ಅದನ್ನ ಇದು ಮಾಡ್ತಾ ಇದ್ದಾರೆ, ಮುಂಚೆ ಹೆಂಗೆ ಸಾಕುವ ರೀತಿ ಪದ್ಧತಿ ಇಲ್ಲ ಅಂತ ಹೇಳಿದ್ರಿ ಸರ್. ಆ ಒಂದು ಪದ್ಧತಿಯಲ್ಲಿ 2010 ನಂತರವಾಗಿ ಯಾವ ತರ ಆಯ್ತು ಅಂತ ಈಗ ಏನಾಗ್ತಿ, ಇಷ್ಟೆಲ್ಲಾ ಕೂಡ ಸರ್ಕಾರ ನಮಗೆ ಸವಲತ್ತುಗಳನ್ನು ಕೊಡ್ತಾ ಬಂದಾಗ್ಲೂ ಕೂಡ ಏನಾಯ್ತು, ನಮ್ಮಲ್ಲಿ ಈ ಪ್ರೊಡಕ್ಷನ್ ಅಂತ ಹೇಳ್ತೀವಿ, ನಮ್ಮ ಒಂದು ಏನು ಜನಸಂಖ್ಯೆ ನೀವು ಕೇಳಿದ್ರೆ ಪ್ರತಿ ದಿವಸ ಪ್ರತಿ ವರ್ಷ ಈಗ ನಾವು ಆಲ್ಮೋಸ್ಟ್ ಸೆಕೆಂಡ್ ಪ್ರೈಸಲ್ಲಿದ್ದೀವಿ, ಇನ್ ಮುಂದಿನ ದಿನಗಳಲ್ಲಿ 1ನೇ ಸ್ಥಾನಕ್ಕೆ. ಸೊ ಯಾವುದೇ ಕಂಪ್ನಿ ಇರ್ಬೋದು, ಯಾವುದೇ ಒಂದು ಆಹಾರ ಪದಾರ್ಥ ಇರ್ಬೋದು, ನಮ್ಮ ಭಾರತ ದೇಶದಲ್ಲಿ ಈಗ ಎಲ್ಲಾ ದೇಶಗಳು ಕೂಡ ಭಾರತ ದೇಶದ ಕಡೆಗೆ ಮುಖ ಮಾಡ್ತಾ ಇದೆ. ಸೊ ಈಗ ನಾವು ನೋಡ್ತಾ ಹೋದ್ವಿ ಈ ಇಂಟಿಗ್ರೇಷನ್ ಅಂತ ಬಂತು, ಅದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಗುತ್ತಿಗೆ ಆಧಾರ. ಇದರಲ್ಲಿ ಏನಾಗ್ತಾ ಬಂತು ಅಂದ್ರೆ ಕೆಲವು ಕಾರ್ಪೊರೇಟ್ ಕಂಪ್ನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳು ರೈತರಿಗೆ ಏನ್ ಮಾಡ್ತಾರೆ ಅಂತಂದ್ರೆ 1 ದಿವಸದ ಮರಿನೂ ಅವರೇ ಕೊಡ್ತಾರೆ, ಆಮೇಲೆ ಅದಕ್ಕೆ ಬೇಕಾಗ್ತಕ್ಕಂಥ ಫೀಡ್ ಅಂದರೆ ಆಹಾರಗಳು, ಮತ್ತು ಅದಕ್ಕೆ ಬೇಕಾಗ್ತಕ್ಕಂಥ ಮೆಡಿಸಿನ್ ಇರ್ಬೋದು, ಲಸಿಕೆ ಇರ್ಬೋದು, 40 ದಿವಸದವರೆಗೂ ಕೂಡ ಕಂಪನಿಯಿಂದನೇ ಕೊಟ್ಟುಬಿಟ್ಟು 40 ದಿವಸ ಆದ ನಂತರ ಅವನ್ನ ಮಾರ್ಕೆಟಿಂಗ್ ಅಂದರೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ ಅವರೇ ಮಾಡಿ ರೈತರಿಗೆ ಪ್ರತಿ ಒಂದು ಕೆಜಿಗೆ ಈಗ ಇವತ್ತಿನ ರೇಟ್ ನಾವು ನೋಡ್ತಾ ಹೋದ್ರೆ ಸುಮಾರು ಕಂಪನಿಗಳು ಸುಮಾರು 8 ರಿಂದ 10 ರೂಪಾಯಿ ತನಕ ಒಂದು ಕೆಜಿ ತೂಕಕ್ಕೆ ಕೊಡ್ತಾರೆ ಗ್ರೋಯಿಂಗ್ ಚಾರ್ಜಸ್ನ. ಇಲ್ಲಿ ಏನಾಗ್ತದೆ, ರೈತರು ಶೆಡ್ ಕಟ್ಕೋಬೇಕು, ಮತ್ತೆ ಲೇಬರ್ ಅಂದ್ರೆ ಅವ್ರದ್ದ ಏನು ಕೆಲಸ ಇರತಕ್ಕಂಥದ್ದು ಅವರ ಒಂದು ಇದು, ಮತ್ತೆ ಎಲೆಕ್ಟ್ರಿಸಿಟಿ ಇರಬೇಕು, ವಿದ್ಯುತ್ ಇರ್ಬೋದು, ಆಮೇಲೆ ನಾವು ಭತ್ತದ ಒಟ್ಟು ತರ್ತೀವಿ, ಅದೆಲ್ಲ ಶೆಡ್ ಮೇಂಟೆನೆನ್ಸ್ ಎಲ್ಲ ರೈತರು ನೋಡ್ಕೊಳ್ತಾರೆ. ಮಿಕ್ಕಿದ್ದ ಮರಿ ಕೊಡೋದ್ರಿಂದ ಹಿಡಿದು ಆಮೇಲೆ ಆಹಾರ ಮೆಡಿಸಿನ್ಸ್ ಇರ್ಬೋದು, ಆಮೇಲೆ ಅದಕ್ಕೆ ಬೇಕಾಗ್ತಂತ ಲಸಿಕೆ ಇರ್ಬೋದು, ಪ್ರತಿಯೊಂದು ಕೂಡ ಕಂಪ್ನಿ ನೋಡ್ಬಿಟ್ಟು ಮಾರ್ಕೆಟಿಂಗ್ ಅವರೇ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ರೈತರಿಗೆ ಯಾವುದೇ ತರಹದ ಒಂದು ನಷ್ಟ ಅಂತಕ್ಕಂಥದ್ದು ಬರದೇ ಇಲ್ಲ. ಸೊ ಪ್ರತಿ ಒಂದು ಕೆಜಿಗೆ 8 ರಿಂದ 10 ರೂಪಾಯಿ, ಅಲ್ಲಿಗೆ ಒಂದು 2 ಕೆಜಿ ಅವರೇಜ್ ಬಂತು ಅಂದ್ರೂ ಕೂಡ ಒಂದು 10,000 ಕೋಳಿ ಸಾಕ್ತಾ ಒಬ್ಬ ರೈತ ಅಂದ್ರೆ 10,000 × 2 ಕೆಜಿ ಅಲ್ಲಿಗೆ 20,000 × 10 ರೂಪಾಯಿ. ಸೊ ನಿಮಗೆ ಒಂದು ಬ್ಯಾಚ್ ನಲ್ಲಿ 2 ಲಕ್ಷ ರೂಪಾಯಿಯಷ್ಟು ನಿಮಗೆ ಒಂದು ಆದಾಯ ಸಿಗ್ತದೆ. ಅದನ್ನ ನಿಮ್ಮ ಖರ್ಚುಗಳು ಕಳ್ಕೊಂಡು 1.5 ಲಕ್ಷ ಅಂತೂ ಒಂದು ಬ್ಯಾಚ್ಗೆ ನಿಮಗೆ ಸಿಕ್ಕೇ ಸಿಗ್ತದೆ. ಸೊ ಆ ತರ ಪ್ರತಿ ವರ್ಷ 5 ಬ್ಯಾಚ್ ಮಿನಿಮಮ್ ಕೊಟ್ಟೆ ಕೊಡ್ತಾರೆ ಕಂಪ್ನಿಗಳಿಂದ. ಹಿಂಗಾಗಿ ರೈತರಲ್ಲೂ ಕೂಡ ಒಂದು ನಿರಂತರವಾದ ಒಂದು ಆದಾಯ ಸಿಗ್ಲಿಕ್ಕೆ ಏನು ಇದು ಗುತ್ತಿಗೆ ಆಧಾರದ ಬಂದಿರತಕ್ಕಂಥ ಇತ್ತೀಚಿನ ಇಂಟಿಗ್ರೇಷನ್. ಆಮೇಲೆ ಈಗೆಲ್ಲ ಎಕ್ಸ್ಪೋರ್ಟ್ ನೋಡಿ, ನೀವು ನೋಡ್ತಿದ್ರೆ ಮೊನ್ನೆ ಎಲ್ಲ ಕೊರೋನಾ ಬಂದ ನಂತರ ಬೇರೆ ದೇಶಗಳಲ್ಲಿ ಏನಾಗಿದೆ ಅಂದ್ರೆ ಪೌಲ್ಟ್ರಿ ಉದ್ದಿಮೆ ಪೂರ್ತಿ ನೆಲ ಕಚ್ಚೋಗಿದೆ. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಈಗ ದುಬೈ ಇರ್ಬೋದು, ಮಿಡ್ಲ್ ಈಸ್ಟ್ ಕಂಟ್ರೀಸ್ ಇರ್ಬೋದು, ಅಥವಾ ಬ್ರೆಜಿಲ್ ನೋಡ್ತಾ ಇದ್ರೆ, ಶ್ರೀಲಂಕಾ ನೋಡ್ತೀರಾ, ಮೊಟ್ಟೆ ಶ್ರೀಲಂಕಾದಲ್ಲಿ ಇವತ್ತಿನ ದಿವಸ 15-20 ರೂಪಾಯಿ ಕೊಟ್ಟರು ಕೂಡ ಒಂದು ಮೊಟ್ಟೆ ಸಿಗ್ತಾ ಇಲ್ಲ. ಪಾಕಿಸ್ತಾನ ನಿನ್ನೆ ಮೊನ್ನೆ ನೋಡ್ತಿದ್ರೆ ಆರ್ಥಿಕತೆ ಪೂರ್ತಿ ಕುಸಿದೋಗಿದೆ, ಅಲ್ಲಿ 25-30 ರೂಪಾಯಿ ಒಂದೊಂದು ಮೊಟ್ಟೆ ಮಾರಾಟ ಆಗ್ತಿದೆ. ಇವೆಲ್ಲದಕ್ಕೂ ಕೂಡ ನಮ್ಮ ದೇಶದಿಂದ ಮೊಟ್ಟೆ ಕೊಡೋದಾಗ್ಲಿ ಮಾಂಸ ಕೊಡೋದಾಗ್ಲಿ ನಾವು ಈ ರೀತಿ ಹೊರದೇಶಕ್ಕೆ ಮೊದಲೆಲ್ಲ ನಾವು ತಗೊಳ್ತಾ ಇದ್ವಿ, ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡತಕ್ಕಂಥ ಒಂದು ಸ್ಟೇಜ್ಗೆ ಬಂದು ನಿಂತಿದ್ದೀವಿ. ಇವತ್ತು ICMR ನ ಮಾನ್ಯತೆ ಅಂತ ಹೇಳಿದ್ರೆ ಅದು ಯಾವ ರೀತಿ ಇದ್ರೆ ಮಾನ್ಯತೆನ ಕೊಡುತ್ತೆ, ಯಾವ ರೀತಿ ಇದ್ರೆ ಆ ಒಂದು ICMR ಅಂದ್ರೆ ಅದೇನಂದ್ರೆ ಒಂದು ಕೌನ್ಸಿಲ್ ಬಾಡಿ, ಈಗ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಹೇಳ್ತೀವಿ, ಭಾರತೀಯ ಒಂದು ವೈದ್ಯಕೀಯ ಮಂಡಳಿ. ಅವರು ಪ್ರತಿ ಮನುಷ್ಯ ನಮ್ಮ ಒಂದು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಹಾಲು ಎಷ್ಟು ಸೇವಿಸಬೇಕು, ತರಕಾರಿ ಇರ್ಬೋದು, ದವಸ ಧಾನ್ಯ ಇರ್ಬೋದು, ಅದೇ ತರ ಮೊಟ್ಟೆ ಎಷ್ಟು ಸೇವಿಸಬೇಕು ಅಥವಾ ಮಾಂಸ ಎಷ್ಟು ಸೇವಿಸಬೇಕು ಅಂತ ಹೇಳ್ಬೇಕಂತ ಹೇಳ್ತಾರೆ. ಅಂದ್ರೆ ನಮಗೆ ಒಂದು ನ್ಯೂಟ್ರಿಷನ್, ನಮ್ಮ ಒಂದು ಪೌಷ್ಟಿಕತೆ ಒಂದು ಮಟ್ಟ ಒಳ್ಳೆ ಗುಣಮಟ್ಟದಲ್ಲಿ ಇರ್ಲಿಕ್ಕೆ. ಅವ್ರು ಹೇಳೋದ್ರ ಪ್ರಕಾರ ಏನಂತಂದ್ರೆ ಪ್ರತಿ ಒಬ್ಬ ಮನುಷ್ಯ ಮಿನಿಮಮ್ ಅಂದ್ರೆ 200 ಒಂದು 1/2 ಲೀಟರ್ ಹಾಲು ಕುಡಿಬೇಕು ಅಂತ ಹೇಳ್ತಾರೆ. ನಾವು ಆಲ್ಮೋಸ್ಟ್ ಇವತ್ತಿನ ದಿವಸ ನಂಬರ್ 1 ಇದೀವಿ ಪ್ರೊಡಕ್ಷನ್ ಮಿಲ್ಕ್ ಅಲ್ಲಿ. ಅದೇ ತರ ಹಾಲಿನ ಉತ್ಪಾದನೆ ನಾವು ಜಾಸ್ತಿ ಪ್ರೊಡಕ್ಷನ್ 400 ರಿಂದ 500 ml ತನಕನು ಕೂಡ 1/2 ಲೀಟರ್ ವರೆಗೂ ಒಬ್ಬ ಮನುಷ್ಯ ಹಾಲು ಸೇವಿಸ್ತಾ ಇದ್ದಾನೆ. ಆದ್ರೆ ಮೊಟ್ಟೆ ಮತ್ತೆ ಮಾಂಸಕ್ಕೆ ಬಂದ್ರೆ ನಾವು ICMR ಏನ್ ಹೇಳುತ್ತೆ ಅದಕ್ಕಿಂತ ತುಂಬಾ ಹಿಂದೆ ಇದೀವಿ. ICMR 11-12 ಕೆಜಿ ಮಾಂಸ ತಿನ್ಬೇಕು ಒಬ್ಬ ಮನುಷ್ಯ ಅಂತ ಹೇಳುತ್ತೆ. ಅದನ್ನ ನಾವು ಕೇವಲ ಸೇವಿಸ್ತಕ್ಕಂಥದ್ದು ಸರಾಸರಿ 6 ಕೆಜಿ ಮಾತ್ರ ಇದೆ. ಮೊಟ್ಟೆದಲ್ಲಿ ಬಂದ್ರೆ 180 ಮೊಟ್ಟೆ ಪ್ರತಿಯೊಬ್ಬ ಮನುಷ್ಯ ಒಂದು ವರ್ಷದಲ್ಲಿ ತಗೋಬೇಕು ಅಂತ ಹೇಳ್ತಾರೆ. ನಾವು ಕೇವಲ 79-80 ಮೊಟ್ಟೆಯಲ್ಲಿದ್ದೀವಿ. ಸೊ ಇದನ್ನ ನೋಡ್ತಾ ಹೋದ್ರೆ ನಮ್ಮ ಒಂದು ಕೋಳಿ ಉದ್ಯಮಕ್ಕೆ ಒಂದು ಒಳ್ಳೆ ಆಶಾದಾಯಕ ಮತ್ತೆ ಬೆಳವಣಿಗೆಯಲ್ಲೂ ಕೂಡ ಸರ್ಕಾರಗಳು ಕೂಡ ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೆ ಈ ಒಂದು ಕೋಳಿ ಉದ್ದಿಮೆ ಪ್ರತಿಯೊಬ್ಬನಿಗೂ ಕೂಡ ಒಬ್ಬ ರೈತನಿಗೆ ಬೆನ್ನೆಲುಬು ನಿಲ್ಲದಲ್ಲಿ ಒಂದು ಡೌಟೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬೋದು ನಾವು. ಪೌಷ್ಟಿಕತೆ ಬಗ್ಗೆ ಹೇಳ್ತಾ ಇದ್ರಿ ಸರ್, ಈ ಒಂದು ಮೊಟ್ಟೆ ತಿನ್ನೋದ್ರಿಂದ ಅದರಲ್ಲಿ ಇರತಕ್ಕಂತಹ ಯಾವ ಪ್ರಮಾಣದ ಅಂಶಗಳನ್ನ ನಾವು ಮೊಟ್ಟೆಲ್ ಕಾಣ್ತೀವಿ ಅಂತ? ಬಹಳ ಜನ ಏನ್ ತಿಳ್ಕೊಂತಾರೆ ಅಂದ್ರೆ ಮೊಟ್ಟೆ ತಿನ್ನೋದ್ರಿಂದ ನಮ್ದು ಬಾಡಿ ಹೀಟ್ ಆಗುತ್ತೆ. ಅದು ತಪ್ಪು ಕಲ್ಪನೆ. ಈಗ ಒಬ್ಬ ಮನುಷ್ಯನಿಗೆ 100 ಗ್ರಾಂ ಮೊಟ್ಟೆ ಕೊಡ್ತೀನಿ, ಒಂದು 100 ಗ್ರಾಂ ಅನ್ನ ರೈಸ್, ಒಂದು 100 ಗ್ರಾಂ ಚಪಾತಿ, 100 ಗ್ರಾಂ ಐಸ್ ಕ್ರೀಮ್ ಕೊಡ್ತೀನಿ. ಯಾವ ಪದಾರ್ಥ ತಿಂದ್ರೆ ನಮಗೆ ಬಾಡಿ ಹೀಟ್ ಆಗುತ್ತೆ ಅಂತ ಹೋದ್ರೆ ಬಹಳ ಜನ ಹೇಳೋದು ನಾವು ಮೊಟ್ಟೆ ತಿನ್ನೋದ್ರಿಂದ ಬಾಡಿ ಹೀಟ್ ಆಗುತ್ತೆ. ಇದು ತಪ್ಪು ಕಲ್ಪನೆ. ಮೊಟ್ಟೆ ತಿನ್ನೋದ್ರಿಂದ ಬಾಡಿ ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ. ನಾವು ಎನರ್ಜಿ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಬಂದ್ರೆ ಒಂದು ಮೊಟ್ಟೆ ಅಂದ್ರೆ 100 ಗ್ರಾಂ ಮೊಟ್ಟೆ ನೀವು ಸೇವಿಸಿದ್ರೆ ನಿಮ್ಮ ಒಂದು ದೇಹದಲ್ಲಿ ಕೇವಲ 100 ರಿಂದ 150 ರಿಂದ 160 ಕಿಲೋ ಕ್ಯಾಲರಿ ಮಾತ್ರ ಉತ್ಪಾದನೆ ಆಗುತ್ತೆ. ಅದೇ ನೀವು 100 ಗ್ರಾಂ ಅನ್ನ ಊಟ ಮಾಡೋದ್ರಿಂದ 350 ಕಿಲೋ ಕ್ಯಾಲರೀಸ್, ಅದೇ ತರ ಚಪಾತಿ ತಿನ್ನೋದ್ರಿಂದ ಅಥವಾ ಐಸ್ ಕ್ರೀಮು ಸುಮಾರು 750 ರಿಂದ 800 ಕಿಲೋ ಕ್ಯಾಲರೀಸ್ ಅಂದ್ರೆ ನಮಗೆ ಅದನ್ನ ತಗೊಂಡಾಗ ನಮ್ಮ ಬಾಡಿ ನಮ್ಮ ಮನುಷ್ಯನ ಒಂದು ದೇಹ ಅದನ್ನ ಅರಿಸ್ಕೊಳ್ಳಿಕ್ಕೆ ಎಷ್ಟು ಶಕ್ತಿ ಉಪಯೋಗಿಸುತ್ತೆ ಅನ್ನೋದ್ರ ಮೇಲೆ ನಮ್ಮ ಬಾಡಿಲಿ ಹೀಟ್ ಆಗ್ತದೆ. ಸೊ ಐಸ್ ಕ್ರೀಮ್ ತಿನ್ನೋದ್ರಿಂದ ನಿಮಗೆ ಬಾಡಿ ಹೀಟ್ ಆಗುತ್ತೆ ವಿನಃ ಮೊಟ್ಟೆ ತಿನ್ನೋದ್ರಿಂದ ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಬಾಡಿ ಹೀಟ್ ಆಗುತ್ತೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಮನ ತೆಗೆದಾಕ್ಬೇಕು. ಆಮೇಲೆ ಒಂದು ಮೊಟ್ಟೆ 100 ಗ್ರಾಂ ಮೊಟ್ಟೆ ತಿನ್ನೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ 6 ಗ್ರಾಂ ಪ್ರೋಟೀನ್. ಈಗ ಇವತ್ತಿನ ದಿವಸ ನಾವು ನೋಡ್ತಾ ಇದೀವಿ ಯಾಕೆ ನಮ್ಮ ದೇಶ ಡಯಾಬಿಟಿಕ್ಸ್, ಯಾರು ನೋಡಿದ್ರು ಮಾತೆತ್ತಂದ್ರೆ ಶುಗರ್ ಕಂಪ್ಲೇಂಟು, ಡಯಾಬಿಟಿಕ್ಸು, ಸಕ್ಕರೆ ಕಾಯಿಲೆ ಯಾಕೆ ಅಂತ ನೋಡ್ತಾ ಹೋದ್ರೆ ನಾವು ದಿನನಿತ್ಯ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೆ ಕಾರ್ಬೋಹೈಡ್ರೇಟ್ ಸಸಾರಜನಕತಕ ವಸ್ತುಗಳನ್ನ ನಾವು ಜಾಸ್ತಿ ಉಪಯೋಗಿಸ್ತಾ ಇದೀವಿ. ಬೆಳಗ್ಗೆ ತಿಂಡಿ ಇರ್ಬೋದು, ಮಧ್ಯಾಹ್ನ ಊಟ ಇರ್ಬೋದು, ರಾತ್ರಿ ಊಟ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಾವು ಕಾರ್ಬೋಹೈಡ್ರೇಟ್ ಡಯಟ್, ಚಪಾತಿ, ಅನ್ನ, ನಾವು ಪ್ರೋಟೀನ್ ಅಂತ ಹೋಗ್ತಾ ಹೋದ್ರೆ ಪ್ರತಿಯೊಬ್ಬನು ಕೂಡ ಮಾಲ್ ನ್ಯೂಟ್ರಿಷನ್. ನಮ್ಮ ಭಾರತ ದೇಶದಲ್ಲಿ ನಾವು ಹೇಳೋದು ಮಿನಿಮಮ್ ಒಬ್ಬ ಮನುಷ್ಯ 6-8 ಗ್ರಾಂ ಪ್ರೋಟೀನ್ ಬೇಕೇ ಬೇಕು ಅಂತ. ಕೇವಲ ಒಂದು ಮೊಟ್ಟೆ ಉಪಯೋಗಿಸೋದ್ರಿಂದ ನೀವು 6-8 ಗ್ರಾಂ ಅಷ್ಟು ಪ್ರೋಟೀನ್ ನಿಮಗೆ ಸಿಗ್ತದೆ. ಮತ್ತೆ ಅದರಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಕೇವಲ 0.4 ಗ್ರಾಂ ಮಾತ್ರ ಇರ್ತದೆ. ಮತ್ತೆ ಫ್ಯಾಟ್, ಏನು ನಾವು ಕೊಬ್ಬಿನಂಶ ಅಂತ ಹೇಳ್ತೀವಿ, 100 ಗ್ರಾಂ ಮೊಟ್ಟೆಯಲ್ಲಿ ಕೇವಲ 4-5 ಗ್ರಾಂ ಮಾತ್ರ ಇರ್ತದೆ. ಆಮೇಲೆ 100 ಗ್ರಾಂ ಮೊಟ್ಟೆ ತಿನ್ನೋದ್ರಿಂದ ಹೇಳಿದೆ 75-80 ಕ್ಯಾಲೋರೀಸ್ ಮಾತ್ರ ಪ್ರೊಡಕ್ಷನ್ ಆಗ್ತದೆ ಇಟ್ಟು. ಹಂಗಾಗಿ ಆ ಒಂದು ತಪ್ಪು ಕಲ್ಪನೆಯನ್ನ ತೆಗೆದಾಕಬೇಕು. ಪ್ರತಿಯೊಬ್ಬರು ಕೂಡ ಮೊಟ್ಟೆ ಸೇವಿಸೋದ್ರಿಂದ ನಮಗೆ ದೇಹಕ್ಕೆ ಬೇಕಾಗ್ತಕ್ಕಂಥ ಏನು ಪ್ರೋಟೀನ್ ಅಂಶ ಇದೆ ಅದನ್ನ ನಾವು ದಕ್ಕಿಸ್ಕೋಬಹುದು. ಮತ್ತೆ ಮೊಟ್ಟೆ ನೀವು ಗೊತ್ತಿರಂಗೆ ಮ್ಯಾಕ್ಸಿಮಮ್ ಅಂದ್ರೆ 5 ರೂಪಾಯಿ, ಇವತ್ತಿನ ಈಗ ಚಳಿಗಾಲದಲ್ಲಿ 5-6 ರೂಪಾಯಿ ಬೇಡ, 4 ರೂಪಾಯಿಗಳ ಸಿಗ 5 ರೂಪಾಯಿನೇ ಅವರೇಜ್ ಇಟ್ಕೊಂಡ್ರು ಕೂಡ 5 ರೂಪಾಯಿನಲ್ಲಿ 6 ಗ್ರಾಂ ಪ್ರೋಟೀನ್ ಕೊಡತಕ್ಕಂಥ ಒಂದು ವಸ್ತು ಇದೆ, ಅದು ಮೊಟ್ಟೆ ಒಂದು ಮಾತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಮೊಟ್ಟೆನ ಮಾಂಸಾಹಾರ ಅಂತ ತಿಳ್ಕೊಂಡು ಕೆಲವರು ಇದನ್ನ ಸೇವಿಸಕ್ಕೆ ಹಿಂಜರಿತಾರೆ ಸರ್, ಅಂತವರಿಗೆ ತಾವು ಏನು? ಈಗ ಮೊದಲಿತ್ತು ಮೊಟ್ಟೆ ಅಂದ ತಕ್ಷಣ ಅದು ಮಾಂಸಾಹಾರ ಸಸ್ಯಾಹಾರ ಅಲ್ಲ. ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ ಏನಂತ, ಯಾವ ಒಬ್ಬ ಮನುಷ್ಯ ಹಾಲನ್ನ ಸಸ್ಯಾಹಾರಿ ಅಂತ ಸೇವಿಸ್ತಾನೋ ಅಂತ ಒಬ್ಬ ಮನುಷ್ಯ ಮೊಟ್ಟೆನೂ ಕೂಡ ಸಸ್ಯಾಹಾರಿ ಅಂತ ಸೇವಿಸ್ಲಿಕ್ಕೆ ಯಾವುದೇ ತರ ಹಿಂಜರಿಕೆ ಬೇಡ ಅಂತ ನಮ್ಮ ಮಹಾತ್ಮ ಗಾಂಧಿಯವರು. ಕಾರಣ ಇಷ್ಟೇ, ಈಗ ನೀವು ಮಾರ್ಕೆಟ್ ನಲ್ಲಿ ಮೊಟ್ಟೆಗಳು ನೋಡ್ತೀರಾ, ಈ ಏನ್ ಲೇಯರ್ ಅಂತ ಹೇಳ್ತೀವಿ ಮೊಟ್ಟೆ, ಇದರಲ್ಲಿ ಬಿಳಿ ಮೊಟ್ಟೆಗಳು, ಅದ್ರ ಯಾವುದೇ ಮೊಟ್ಟೆಗಳು ಕೂಡ ಗಂಡ್ ಹಿಲ್ದಲೆ ಉತ್ಪತ್ತಿ ಆಗಿರತಕ್ಕಂಥ ಮೊಟ್ಟೆಗಳು. ಈಗ ಮನುಷ್ಯರಲ್ಲಿ ನೀವು ನೋಡ್ತೀರಾ, ಪ್ರತಿ ಒಂದು ಸರಿ ಮೆಚ್ಯೂರಿಟಿ ಬಂದ ನಂತರ ಹೆಣ್ಮಕ್ಳು ಪ್ರತಿ 21 ದಿವಸಕ್ಕೆ ಸೈಕಲ್ಗೆ ಬರ್ತಾರೆ, ಮಿನಿಸ್ಟ್ರಲ್ ಸೈಕಲ್ ಅಂತ ಹೇಳ್ತೀವಿ. ಆ ಒಂದು ಋತು ಇದರಲ್ಲಿ ಪ್ರತಿ ಒಂದು ತಿಂಗಳಿಗೆ ಒಂದ್ಸರಿ 20 ದಿವಸಕ್ಕೆ 21 ದಿವಸಕ್ಕೆ ಒಂದ್ಸರಿ ಅವರಲ್ಲಿ ಒಂದು ಮೊಟ್ಟೆ ಉತ್ಪತ್ತಿ ಆಗುತ್ತೆ. ಅದೇ ತರ ಕೋಳಿಗಳಲ್ಲೂ ಕೂಡ 4-5 ತಿಂಗಳು ಆದ ತಕ್ಷಣ ಅವುಗಳು ಪ್ರೌಢಾವಸ್ಥೆಗೆ ಬರ್ತವೆ. ಪ್ರೌಢಾವಸ್ಥೆಗೆ ಬಂದಾಗ ಅದರಲ್ಲಿರ್ತಕ್ಕಂಥ ಓವರಿ ಅಂತ ಹೇಳ್ತೀವಿ ಗ್ರಂಥಿ, ಅದರಿಂದ ಒಂದು ಮೊಟ್ಟೆ ಉತ್ಪಾದನೆ ಆಗ್ತದೆ. ಅದು ಕೋಳಿಗಳಿಗೆ ಏನಾಗುತ್ತೆ ಅಂದ್ರೆ ಪ್ರತಿ 24 ಗಂಟೆಗೆ ನಿಮಗೆ ಮೊಟ್ಟೆಯಾಗಿ ಹೊರಗಡೆ ಕಂಡು ಬರ್ತದೆ. ಸೊ ಇದು ಯಾವುದೇ ತರದ ಅದರಲ್ಲಿ ಜೀವಿ ಇರೋದಿಲ್ಲ, ಯಾವುದೇ ಗಂಡು ಕೋಳಿ ಸಂಪರ್ಕ ಇಲ್ದಲೆ ಹೆಣ್ಣು ಕೋಳಿ ತನ್ನ ಜೀವಿತಾವಧಿಯಲ್ಲಿ ಪ್ರತಿ 24 ಗಂಟೆಗೆ ಒಂದೊಂದನ್ನ ಮೊಟ್ಟೆನ ಉತ್ಪಾದನೆ ಮಾಡಿ ಹೊರಗೆ ಬರ್ತಕ್ಕಂಥದ್ದು. ಅದೇ ನೀವು ಕೆಲವರು ಗಂಡು ಕೋಳಿಗಳು ಮತ್ತು ಹೆಣ್ಣು ಕೋಳಿಗಳು ಈ ನಾಟಿ ಕೋಳಿ ಸಾಕಾಣಿಕೆಲ್ಲ ಬಿಟ್ಕೊಂಡಿರ್ತದೆ, ಅವಾಗ ಆ ಮೊಟ್ಟೆಗಳಲ್ಲಿ ಕೆಲವು ಮೊಟ್ಟೆಗಳು ವೀರ್ಯ ಮತ್ತೆ ಏನು ಎಗ್ ಇದಾಗ್ಬಿಟ್ಟು ಘನೀಕೃತ ಆಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ನಾವು ಹೇಳ್ಬೋದು ಇದು ಒಂದು ಏನೋ ಜೀವ ಇದೆ ಅಂತೇಳಿ. ಆದ್ರೆ ಮಾರ್ಕೆಟ್ ನಲ್ಲಿ ನೋಡ್ತಕ್ಕಂಥ ನೀವೇನು ಬಿಳಿ ಮೊಟ್ಟೆಗಳಿದಾವೆ ಇದರಲ್ಲಿ ಯಾವುದೇ ತರ ಜೀವ ಇರೋದಿಲ್ಲ. ಹಾಗಾಗಿ ಇವತ್ತಿನ ದಿವಸ ಮೊಟ್ಟೆನೂ ಕೂಡ ಸಸ್ಯಾಹಾರ ಅಂತಾನೆ ಒಂದು ಪರಿಗಣಿಸಿ ಅದರಲ್ಲಿರ್ತಕ್ಕಂಥ ಒಂದು ಪೌಷ್ಟಿಕ ಅಂಶಗಳನ್ನ ನಾವು ಒಂದು ಗುರುತಿನಲ್ಲಿ ಇಟ್ಕೊಂಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಮೊಟ್ಟೆನ ಉಪಯೋಗಿಸ್ಕೋಬಹುದು ಅಂತ ನಾನು ಹೇಳ್ಪಡ್ತೇನೆ. ಈ ಮೊಟ್ಟೆ ಮತ್ತೆ ಮಾಂಸದ ಉತ್ಪಾದನೆಯಲ್ಲಿ ಮುಂಚೆ ಇದ್ದಂತಹ ಸ್ಥಾನಕ್ಕೂ ಭಾರತ, ಇವತ್ತಿನ ಇರತಕ್ಕಂತಹ ಭಾರತದ ಸ್ಥಾನಕ್ಕೂ ಏನ್ ವ್ಯತ್ಯಾಸ, ಯಾವ ಸ್ಥಾನದಲ್ಲಿದೆ ಭಾರತ? ಈಗ ನಾನು ಆಗ್ಲೇ ಹೇಳಿದೆ ಮೊಟ್ಟೆ ಉತ್ಪಾದನೆಯಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೀವಿ, ಆಮೇಲೆ ಮಾಂಸದ ಉತ್ಪಾದನೆ 4ನೇ ಸ್ಥಾನದಲ್ಲಿದ್ದೀವಿ. ನೀವು ಏನು ನಾನು ಹೇಳಿದೆ ಈಗ ಯಾವಾಗ ನಮ್ಮ ಒಂದು ಇಂಡಿಪೆಂಡೆನ್ಸ್ ಬಂದ ನಂತರ ಇದ್ದಂತ ಸ್ಥಾನ ನೋಡಿದ್ರೆ ನಾವು ಆಲ್ಮೋಸ್ಟ್ ನಮ್ಮಲ್ಲಿ ಕೋಳಿಗಳೇ ಇರಲಿಲ್ಲ. ಆಮೇಲೆ ನಾವು ಏನು ಹೊರದೇಶದಿಂದ ನಾವು ತಳಿಗಳನ್ನ ಅಭಿವೃದ್ಧಿಪಡಿಸಿ ನಮ್ಮಲ್ಲಿರ್ತಕ್ಕಂಥ ಒಂದು ಏನು ಕಾರ್ಮಿಕ ವರ್ಗ ಇದೆ ಮತ್ತೆ ಸೈಂಟಿಫಿಕ್ ಅಂದ್ರೆ ಏನಂತೀವಿ ವೈಜ್ಞಾನಿಕವಾಗಿ ನಾವು ಎಲ್ಲಾ ತರ ಸಲಕರಣೆಗಳು ಅದಕ್ಕೆ ಬೇಕಾಗ್ತಕ್ಕಂಥ ಶೆಡ್ ಮಾದರಿ ಇರ್ಬೋದು, ವ್ಯಾಕ್ಸಿನ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಮತ್ತೆ ಆಹಾರ ಒಂದು ಪದ್ಧತಿ ಇರ್ಬೋದು, ಅವಕ್ಕೆ ಆಹಾರ ಕೊಡ್ತ ಎಲ್ಲದರಲ್ಲೂ ಕೂಡ ನಾವು ಸಂಶೋಧನೆ ಮಾಡಿ ಇವತ್ತಿನ ದಿವಸ ನಾವು ಮೊಟ್ಟೆ ಉತ್ಪಾದನೆಯಲ್ಲಿ 3ನೇ ಸ್ಥಾನ, ಮಾಂಸದ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ ನಾವೀಗ. ಜೊತೆಗೆ ಸರ್, ಈ ಒಂದು ಕೋಳಿ ಸಾಕಾಣಿಕೆ ಎಲ್ಲರೂ ಮಾಡ್ತಾರೆ, ಆದ್ರೆ ಇದ್ರ ಮಹತ್ವದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಕೋಳಿ ಸಾಕಾಣಿಕೆಯ ಮಹತ್ವದ ಬಗ್ಗೆ ಹೇಳೋದಾದ್ರೆ, ಕೋಳಿ ಸಾಕಾಣಿಕೆ ಮಹತ್ವ ಅಂತ ಬಂದ ತಕ್ಷಣ ಯಾಕೆ ಬೇಕು ಕೋಳಿ ಸಾಕಾಣಿಕೆ? ಈಗ ನೀವು ನೋಡ್ತಾ ಇದೀರಾ, ಯಾವ್ದೋ ಒಂದು ಉದ್ದಿಮೆ ಜಾಸ್ತಿ ಒಂದು ನಾವೇನು ಈಗ ಜಾಬ್ ಕೊಡ್ತಕ್ಕಂಥ ಕೆಲಸ ಕೊಡ್ತಕ್ಕಂಥದ್ದಿದೆ ಅಂತ ಹೋದ್ರೆ ಫಸ್ಟ್ ಗೆ ಬರೋದು ಅಗ್ರಿಕಲ್ಚರ್. ಏನು ಕೃಷಿ ಇದೆ, ಕೃಷಿಯಿಂದ ನಾವು ಜನಕ್ಕೆ ಒಂದು ಆದಾಯ ಇರ್ಬೋದು ಅಥವಾ ಒಂದು ಜಾಬ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ಒಂದು, ಅದನ್ನ ಫಸ್ಟ್ ಕೃಷಿ. ನಂತರ ಹೋದ್ರೆ ಪೌಲ್ಟ್ರಿ ಉದ್ದಿಮೆ ಅಂತ ಹೇಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಕಾರಣ ಇಷ್ಟೇ, ನಾವು ಪೌಲ್ಟ್ರಿ ಉದ್ದಿಮೆ ಒಳಗೆ ನಾವು ಹೇಳ್ತೀವಿ ಆಲ್ಮೋಸ್ಟ್ ಇವತ್ತಿನ ದಿವಸ 1 ಲಾಕ್ ಕ್ರೋರ್ ಈಗ ಒಂದು ಏನು ಪೌಲ್ಟ್ರಿ ಉದ್ದಿಮೆಯಲ್ಲಿ ಇದಿದೆ. ಆಮೇಲೆ ನಾನು ಹೇಳಿದೆ ICMR ಅದು ಹೇಳಿದೆ ಕೇವಲ ಒಂದು ಮೊಟ್ಟೆ ನಾವು ಸರಾಸರಿ ಜಾಸ್ತಿ ಮಾಡೋದ್ರಿಂದ ಅಥವಾ ಕೇವಲ 50 ಗ್ರಾಂ ಮಾಂಸ ಜಾಸ್ತಿ ಉತ್ಪಾದನೆ ಮತ್ತೆ ಸರಾಸರಿ ಉಪಯೋಗ ಮಾಡೋದ್ರಿಂದ ಸುಮಾರು 25,000 ಕೆಲಸ ನಮ್ಮಲ್ಲಿ ಹೆಚ್ಚಿಗೆ ಆಗ್ಲಿಕ್ಕೆ ಒಂದು ಅವಕಾಶ ಇದೆ. ಸೊ ಇದ್ರಲ್ಲಿ ಏನ್ ಹೇಳ್ಪಡ್ತೀನಿ ಅಂದ್ರೆ ಕೋಳಿ ಉದ್ದಿಮೆ ಒಂದ್ರಲ್ಲಿ ಮಾತ್ರ ನಮಗೆ ರೈತರಿಗೆ ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಒಂದು ಉದ್ದಿಮೆ ಕೊಡ್ತಕ್ಕಂಥದ್ದು ಉದ್ದಿಮೆ ಅಂದ್ರೆ ಅದು ಕೋಳಿ ಉದ್ದಿಮೆ ಒಂದು ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು ಇದುವರೆಗೂ ಫಾರಂ ಅಲ್ಲಿ ಸಾಕ್ತಕ್ಕಂಥ ಕೋಳಿಗಳು, ಆಮೇಲೆ ಉದ್ಯೋಗಕ್ಕೋಸ್ಕರ ಸಾಕ್ತಕ್ಕಂಥ ಕೋಳಿಗಳು ಮತ್ತೆ ಅದ್ರ ಬಗ್ಗೆ ಹೇಳ್ತಾ ಬಂದ್ರಿ, ಆದ್ರೆ ಈಗ ಹಿತ್ತಲಲ್ಲಿ ಸಾಕ್ತಕ್ಕಂಥ ಕೋಳಿಗಳ ಬಗ್ಗೆ ಹೇಳೋದಾದ್ರೆ ಅದರಿಂದ ಆಗ್ತಕ್ಕಂಥ ಲಾಭಗಳು ರೈತರು ಯಾವ ರೀತಿ ತಿಳ್ಕೋಬೇಕು, ಯಾವ ತರ ಸಾಕಿದ್ರು? ಈಗ ನಾನು ಹೇಳ್ತಾ ಹೋದೆ ಯಾಕೆ ಇಷ್ಟು ನಮ್ಮಲ್ಲಿ ಪ್ರಾಮುಖ್ಯತೆ ಬಂತು ನಾಟಿ ಕೋಳಿಲಿ, ಏನಾದ್ರದ್ದು ನಾಟಿ ಕೋಳಿದ ವೈಶಿಷ್ಟ್ಯತೆ ನೀವು ಕೇಳಿದ್ರೆ, ಇವತ್ತಿಗೂ ಕೂಡ ನಾಟಿ ಕೋಳಿ ಮೊಟ್ಟೆ ಎಷ್ಟು ರೂಪಾಯಿಗೆ ಮಾರಾಟ ಆಗ್ತಿದೆ ಅಂದ್ರೆ 15-20 ರೂಪಾಯಿ ತನಕ ಮಾರಾಟ ಆಗ್ತದೆ, 10 ರೂಪಾಯಿ ಅಂತೂ ಆವರೇಜ್ ಸಿಕ್ಕೇ ಸಿಗುತ್ತೆ. ಅದೇ ತರ ನಾಟಿ ಕೋಳಿ ಮಾಂಸ ಬಂದ್ರೆ ಇಲ್ಲಿ ತೂಕ ನೋಡೋದಿಲ್ಲ, ಒಂದು ಆಟೆ ಒಂದು ಉಂಜ ಎರಡನ್ನು ಸೇರಿ 1,000 ರೂಪಾಯಿ ತನಕ ಮಾರಾಟ ಆಗುತ್ತೆ. ಯಾಕೆ ಇಷ್ಟೊಂದು ಇದಕ್ಕೆ ಇದು? ಒಂದು, ರುಚಿಯಲ್ಲೂ ಕೂಡ ನಾಟಿ ಮೊಟ್ಟೆ ತಂದೆ ಆದಂತ ಒಂದು ವೈಶಿಷ್ಟ್ಯತೆ ಇದೆ. ಮಾಂಸದಲ್ಲಿ ಏನಾಗುತ್ತೆ ಅಂದ್ರೆ ಅದರಲ್ಲಿ ಈ ಕೊಬ್ಬಿನ ಅಂಶ ಕಮ್ಮಿ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಬಹಳ ಜನ ಈ ಕೊಬ್ಬು, ಈ ಹಾರ್ಟ್ ಅಟ್ಯಾಕ್ ಏನಂತೀವಿ, ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗ್ತಿದೆ. ಆಮೇಲೆ ಸುಮಾರು ಜನಗಳಲ್ಲಿ ಒಂದು ಈ ಆರೋಗ್ಯದ ಬಗ್ಗೆ ಒಂದು ಪ್ರಾಮುಖ್ಯತೆ ಕಂಡುಕೊಂಡಿರೋದ್ರಿಂದ ನಾಟಿ ಕೋಳಿ ಮಾಂಸ ತಿನ್ನೋದ್ರಿಂದ ನಾವು ಕೊಬ್ಬಿನ ಅಂಶ ಕಮ್ಮಿ ಇರುತ್ತೆ ಅನ್ನತಕ್ಕಂತ ಒಂದು, ಆಮೇಲೆ ಅದು ತಂದೆ ಆದಂತ ಒಂದು ರುಚಿ, ಇವೆರಡೂ ಕೂಡ ಇರೋದ್ರಿಂದ ಇವತ್ತಿಂದ ಅಂತಲ್ಲ ಸುಮಾರು ವರ್ಷದಿಂದ ನೋಡ್ತಾ ಬಂದ್ರೆ ನಾಟಿ ಕೋಳಿಗೆ ತಂದೆ ಆದಂತ ಒಂದು ಪ್ರಾಮುಖ್ಯತೆ ಇದೆ. ಮತ್ತೆ ಹಬ್ಬ ಹರಿದಿನಗಳಲ್ಲೂ ಕೂಡ ನೀವು ನೋಡ್ತೀರಾ, ನಾಟಿ ಕೋಳಿನ ದೇವರಿಗೆ ಒಂದು ಸಮರ್ಪಿಸ್ತಾರೆ ಹೊರತು ಈ ಬ್ರಾಯ್ಲರ್ ಕೋಳಿ ಆಗ್ಲಿ ಅಥವಾ ಲೇಯರ್ಸ್ ಕೋಳಿ, ಈ ಮೊಟ್ಟೆ ಕೋಳಿ ಆಗ್ಲಿ, ಯಾರೂ ಕೂಡ ದೇವರಿಗೆ ಅರ್ಪಿಸಲ್ಲ. ಇದು ನಮ್ಮಲ್ಲಿ ಹಿಂದಿಂದನೂ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದು ಒಂದು ಡಿಮ್ಯಾಂಡ್ ಯಾವಾಗ ಹಬ್ಬದ ಸೀಸನ್ ಅಂತ ಬಂದಾಗ. ಮತ್ತೆ ನಾಟಿ ಕೋಳಿ ಸಾಕ್ಲಿಕ್ಕೆ ತುಂಬಾ ಜಾಸ್ತಿ ವೈಜ್ಞಾನಿಕವಾಗಿ ಏನು ಬೇಕಾಗೋದಿಲ್ಲ, ಅದಕ್ಕೆ ಬೇಕಾಗತಕ್ಕಂಥ ನನ್ನ ಲಸಿಕೆಗಳು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಇದರಲ್ಲಿ ಏನಂತೀವಿ, ಕಮ್ಮಿ ಖರ್ಚಿನಲ್ಲಿ ನಾವು ಸಾಕ್ಬೋದು ಮತ್ತೆ ಆದಾಯನೂ ಕೂಡ ಜಾಸ್ತಿ, ಮತ್ತೆ ಮೊಟ್ಟೆಯಲ್ಲೂ ಕೂಡ ನಮಗೆ ಒಳ್ಳೆ ಒಂದು ರುಚಿಕರವಾದಂತ ಮತ್ತೆ ಪೌಷ್ಟಿಕದಾಯಕ ಅಂತ ಒಂದು ನಮಗೆ ಮೊಟ್ಟೆ ಸಿಗೋದ್ರಿಂದ ನಾವು ಅದನ್ನ ಅಭಿವೃದ್ಧಿ ಪಡಿಸೋದ್ರ ಬಗ್ಗೆನೂ ಕೂಡ ಸರ್ಕಾರ ಇವತ್ತಿನ ದಿವಸ ಮನಗಂಡಿದೆ. ಜೊತೆಗೆ ಈ ಒಂದು ಹಿತ್ತಲ ಕೋಳಿ ಸಾಕ್ತಾಗ ಸರ್ ಕೆಲವೊಂದು ಕಾಯಿಲೆಗಳು ಬರ್ತವೆ, ನಂತರವಾಗಿ ಆ ಒಂದು ಹಿತ್ತಲ ಕೋಳಿಗಳನ್ನ ಎಷ್ಟು ಅವರೇಜ್ ಅಲ್ಲಿ ಸಾಕಬೇಕು ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಅನ್ನೋದು, ಆ ಒಂದು ಕಾಯಿಲೆ ಬಗ್ಗೆ, ಅದ್ರ ಒಂದು ಲಕ್ಷಣಗಳಾಗಿರ್ಬೋದು, ಅದಕ್ಕೆ ಚಿಕಿತ್ಸೆ ಬಗ್ಗೆ ಎಲ್ಲ. ಈ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ರೆ ನಾಟಿ ಕೋಳಿ ಬಗ್ಗೆ ಸರ್ಕಾರನೂ ಕೂಡ ಈಗ ಕಳೆದ ಒಂದು ಬಜೆಟ್ ನಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದಲ್ಲೂ ಕೂಡ ನಾಟಿ ಕೋಳಿ ಸಾಕ್ಲಿಕ್ಕೆ ಪ್ರೋತ್ಸಾಹನ ಕೊಡೋದಾಗ್ಲಿ ಅಥವಾ ಚಿಕ್ಕದಾಗಿ ಅವಕ್ಕೆ ಕೇಜಸ್ ಏನ್ ಪಂಜರಗಳು ಬೇಕಾಗ್ತಕ್ಕಂಥದ್ದಾಗ್ಲಿ, ಫೀಡ್ ಆಗ್ಲಿ, ಸಬ್ಸಿಡಿ ಪ್ರತಿಯೊಂದು ಕೊಡ್ತಾ ಬಂದ್ರು. ಅವಾಗ ರೈತರು ಏನಾಯ್ತು, ಇವತ್ತಿನ ದಿವಸ ನಾನು ಹೇಳಿದೆ 45-46% ಈಗ ನಾಟಿ ಕೋಳಿ ಉದ್ಯಮದಲ್ಲಿ ನಾವು ಒಂದು ಪ್ರಗತಿ ಕಾಣ್ತಾ ಇದೀವಿ. ಆಮೇಲೆ ಡಿಮ್ಯಾಂಡು ಜಾಸ್ತಿ ಇದೆ. ಸೊ ರೈತರು ಏನ್ ಮಾಡ್ತಾ ಹೋದ್ರು, ಒಬ್ಬೊಬ್ರು 500, 1,000, 2,000 ಕೋಳಿ ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ರೈತರಿಗೆ ಇವತ್ತಿನ ದಿವಸ ಹೇಳೋದೇನೆಂದ್ರೆ, ನೀವು ಯಾವುದೇ ಕಾರಣಕ್ಕೂ ಕೂಡ 200-250 ಕೋಳಿಗಿಂತ ಜಾಸ್ತಿ ಸಾಕಬೇಡಿ. ಯಾಕೆ ಅಂದ್ರೆ ಈಗ ಬ್ರಾಯ್ಲರ್ ಮಾಂಸ ನೀವು ಒಂದು ಮಾರ್ಕೆಟ್ಗೆ ಹೋಗ್ತೀರಾ, 200 ರೂಪಾಯಿ ಕೆಜಿ ಇರುತ್ತೆ. ಒಂದು 2 ಕೆಜಿ ತಗೊಂಬಂದ್ರೆ ಸಾಕು, ಮನೆ ಮಂದಿಲ್ಲ ಊಟ ಮಾಡೋ 400 ರೂಪಾಯಿಗೆ ನೀವು ಒಂದು 10 ಜನ ಊಟ ಮಾಡೋ ಅಷ್ಟು ಮಾಂಸ ತರಬಹುದು. ಅದೇ ನಾಟಿ ಕೋಳಿ ಅಂತ ಹೋದ ತಕ್ಷಣ ಒಂದು ಆಟೆ ಒಂದು ಉಂಜ ಒಂದು ಜೊತೆಗೆ 1,000 ರೂಪಾಯಿ ಇದೆ. 1,000 ರೂಪಾಯಿ ತಂದ್ರೆ ಎಷ್ಟು ಸಿಗುತ್ತೆ ನಿಮಗೆ ಮಾಂಸ? ಒಂದು ನಾಟಿ ಕೋಳಿ ಅಂತ ಹೋದ್ರೆ ಅದು 10-12 ತಿಂಗಳಲ್ಲಿ ಬರ್ತಕ್ಕಂಥದ್ದು ಕೇವಲ 1.2-1.4 ಕೆಜಿ. ಗಂಡು ಕೋಳಿ 1.5 ಕೆಜಿ ಬರ್ಬೋದು, ಹೆಣ್ಣು ಕೋಳಿ 1 ಕೆಜಿ. 2.5 ಕೆಜಿಗೆ ನೀವು 1,000 ರೂಪಾಯಿ ಕೊಡ್ತೀರಾ. ಅದೇ ಬ್ರಾಯ್ಲರ್ ಮಾಂಸ 2 ಕೆಜಿಗೆ ಕೇವಲ 400 ರೂಪಾಯಿಂದ ಸಿಗ್ತದೆ. ಸೊ ಹಂಗಾಗಿ ಇಲ್ಲಿ ಕಾಸ್ಟ್ ಕೂಡ ಜಾಸ್ತಿ ಆಗೋದ್ರಿಂದ ಎಲ್ಲರೂ ಕೂಡ ಅದ್ರ ಬಗ್ಗೆ ನಾಟಿ ಕೋಳಿಗೆ ದುಡ್ಡು ಕೊಟ್ಟು ತಗೊಂತಕ್ಕಂಥ ಒಂದು ಪರ್ಸೆಂಟೇಜ್ ಅಂತ ಏನ್ ಹೇಳ್ತೀವಿ ಅದು ಕಮ್ಮಿ ಇರ್ತದೆ. ಹಂಗಾಗಿ ಒಂದು ಮಾರ್ಕೆಟಿಂಗ್ ಇರೋ ಇದರಲ್ಲಿ ಡಿಮ್ಯಾಂಡ್ ಇದೆ, ಅದಕ್ಕೆ ತಕ್ಕನಾಗಿ ನೀವು ಒಂದೇ ಸರಿ ನಾಟಿ ಕೋಳಿ ಜಾಸ್ತಿ ಸಾಕೋದ್ರಿಂದ ನಿಮಗೆ ಅದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡತಕ್ಕಂಥದ್ದು ಕಷ್ಟ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬ ರೈತರು ನಾನು ಹೇಳತಕ್ಕಂಥದ್ದು ಏನಪ್ಪ ಅಂತಂದ್ರೆ 200 ಕೋಳಿ ಒಂದು ಬ್ಯಾಚ್ ಅಲ್ಲಿ ಸಾಕು. ಅವಾಗ ಏನಾಗುತ್ತೆ, ನಿಮ್ಮ ಸುತ್ತಮುತ್ತಲ ಊರುಗಳಲ್ಲಿರ್ಬೋದು ಅಥವಾ ಟೌನ್ ಹತ್ತಿರದಲ್ಲಿ ಯಾವ್ದರ ಪಟ್ಟಣ ಪ್ರದೇಶ ಇದ್ರೂ ಕೂಡ ನಿಮಗೆ ಮಾರಾಟ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಆದ್ರಿಂದ 200ಕ್ಕಿಂತ ಜಾಸ್ತಿ ಬ್ಯಾಚ್ ದಾಟಬಾರದು ಅಂತ ಹೇಳ್ತೀವಿ. ಮತ್ತೆ ತಾವು ಕೇಳದಂಗೆ ಕಾಯಿಲೆಗಳು ಅಂತ ಬಂದ್ರೆ ಈಗ ಬ್ರಾಯ್ಲರ್ ಕೋಳಿ ಇರ್ಬೋದು, ಲೇಯರ್ ತಳಿ ಇರ್ಬೋದು, ಅವಕ್ಕೆ ನಾವು ವ್ಯಾಕ್ಸಿನೇಷನ್ಸ್ ಎಲ್ಲ ಮಾಡ್ತೀವಿ. ನಾಟಿ ಕೋಳಿಲಿ ಬರಲ್ವಾ? ಬಹಳ ಜನ ರೈತರು ಏನ್ ಮಾಡ್ತಾವ್ರಿ, ಹಿಂದೆ ನಾಟಿ ಕೋಳಿಗೆ ಲಸಿಕೆ ಕೊಡ್ಬೇಡ, ನಮ್ಮ ನಾಟಿ ತಳಿ ಅಂದ ತಕ್ಷಣ ಅದಕ್ಕೆ ಎಲ್ಲಾ ತರದ ಕಾಯಿಲೆಗೆ ರಕ್ಷಣೆ ಇರುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ, ಬೇಡ, ಅದು ತಪ್ಪು ಕಲ್ಪನೆ. ಸೊ ನಾಟಿ ಕೋಳಿಗಳಲ್ಲೂ ಕೂಡ ಕೊಕ್ಕರೆ ರೋಗ ಅಂತ ಒಂದು ಬರ್ತದೆ, ಅದಕ್ಕೆ ನಾಟಿ ಕೋಳಿಗಳು ಕೂಡ ತುಂಬಾ ತುತ್ತಾಗ್ತವೆ. ಒಂದು ಸರಿ ಕೊಕ್ಕರೆ ರೋಗ ಬಂತು ಅಂದ್ರೆ ನಿಮ್ ಮನೆಯಲ್ಲಿರ್ತಕ್ಕಂಥ ಕೋಳಿ 1-2 ದಿವಸದಲ್ಲಿ ಸಂಪೂರ್ಣವಾಗಿ ಕೂಡ ಮರಣ ಹೊಂದುತ್ತವೆ. ಹಾಗಾಗಿ ನಾಟಿ ಕೋಳಿಗಳಲ್ಲಿ ಕೊಕ್ಕರೆ ರೋಗದ ಒಂದು ಲಕ್ಷಣ ತಡೆ, ಅದು ಯೂಶಲಿ ಜನವರಿಯಿಂದ ಮಾರ್ಚ್ ಏಪ್ರಿಲ್ ತನಕ ಜಾಸ್ತಿ ಕಾಣಿಸ್ಕೊಳ್ತದೆ. ಈಗ ಏನಾಗಿದೆ ಅಂದ್ರೆ ಎಲ್ಲಾ ಕಡೆ ಕೋಳಿಗಳು ಜಾಸ್ತಿ ಆಗ್ತದೆ, ಆಮೇಲೆ ಏನೋ ನಾವು ವೈಜ್ಞಾನಿಕವಾಗಿ ಸಾಕ್ತಕ್ಕಂಥ ಕೋಳಿ ಕಾಯಿಲೆಗಳು ಎಲ್ಲ ಕಡೆ ಹರಡ್ತಾರಿಂದ ವರ್ಷ ಪೂರ್ತಿ ನಾವು ಇತ್ತೀಚಿನ ದಿನಗಳಲ್ಲಿ ಕೊಕ್ಕರೆ ರೋಗದ ಬಗ್ಗೆ ಲಕ್ಷಣಗಳು ನೋಡ್ತಾ ಇದೀವಿ. ಒಂದು ಸರಿ ಕೊಕ್ಕರೆ ರೋಗ ಬಂತಂದ್ರೆ ಯಾವುದೇ ತರದ ಒಂದು ಟ್ರೀಟ್ಮೆಂಟ್ ಮಾಡ್ಲಿಕ್ಕಾಗಲ್ಲ, ಅದು ಬರೋಕ್ಕಿಂತ ಮುಂಚೆನೆ ಮುಂಜಾಗ್ರತವಾಗಿ ನಾವು ಲಸಿಕೆ ಹಾಕಬೇಕಾಗ್ತದೆ. ನಾವು ಹೇಳೋದೇನಂದ್ರೆ ಮೊದಲನೇ ವಾರ 5-7 ದಿವಸದಲ್ಲಿ ಕಣ್ಣಿಗೆ ಒಂದು ಡ್ರಾಪ್ ಲಸಿಕೆನ ಕೊಕ್ಕರೆ ರೋಗದ ಹಾಕಬೇಕಾಗ್ತದೆ. ಮತ್ತೆ 21-28 ದಿವಸಕ್ಕೆ ಮತ್ತೆ ಕುಡಿಯೋ ನೀರಿನಲ್ಲಿ ಲಸಿಕೆ ಸೇಮ್ ಅದೇ ಕೊಕ್ಕರೆ ರೋಗದ ಕೊಡಬೇಕಾಗ್ತದೆ. ಮತ್ತೆ 3 ತಿಂಗಳು ದಾಟಿದ ನಂತರ R2B ಅಂತ ಒಂದು ಪ್ರಭೇದ ಇದೆ, ಅದರದ್ದು ನಾವು ಸಬ್ಕ್ಯುಟೇನ್ಸ್ ಚರ್ಮಕಾರ ಕೊಡುವುದಿಲ್ಲ, ಮಸಲ್ಸ್ ಗೆ ಮಾಂಸಖಂಡಕಾರ ಕೊಡೋದ್ರಿಂದ ಅದು 1 ವರ್ಷದ ತನಕ ಕೂಡ ಕೊಕ್ಕರೆ ರೋಗ ಬರದಂಗೆ ತಡೆಗಟ್ಟುತ್ತೆ. ಆಮೇಲೆ ಎಲ್ಲಾ ತರದ ಲಸಿಕೆ ಕೂಡ ನಮ್ಮ ಒಂದು ಸರ್ಕಾರದ ಆಸ್ಪತ್ರೆಗಳು ಕೂಡ ಲಭ್ಯ ಇರುತ್ತದೆ, ಅದು ಫ್ರೀಯಾಗಿ ಕೂಡ ನಾವು ಸರ್ಕಾರದಿಂದ ಕೊಡ್ತಾ ಇದ್ದೇವೆ. ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದ್ರೆ ಲಸಿಕೆಗಳು ಕೂಡ ನಿಮಗೆ ಹೊರಗಡೆ ತಗೋಬೇಕಾಗ್ತದೆ. ಸೊ ಈ ಒಂದು ನಾಟಿ ಕೋಳಿಗೆ ಕೊಕ್ಕರೆ ರೋಗದ ವಿರುದ್ಧ ಲಸಿಕೆ ಹಾಕೋದ್ರಿಂದ ನೀವು ಅದರಲ್ಲಿ ಆಗತಕ್ಕಂತ ಒಂದು ಮರಣವನ್ನ ತಡೆಗಟ್ಟಬಹುದು. ಇದೊಂದು ಕಾಯಿಲೆಗೆ ಮಾತ್ರ ನಮ್ಮ ನಾಟಿ ಕೋಳಿಗಳು ಸಾಯ್ತವೆ. ಇದ್ರ ಜೊತೆಗೆ ನಾಟಿ ಕೋಳಿಗಳ ಮಹತ್ವ ಹೇಳ್ತಾ ಹೋದ್ರಿ, ಅದ್ರ ಜೊತೆಗೆ ಗಿರಿರಾಜನು ಬರ್ತಾ ಇದೆ, ಸ್ವರ್ಣಧರನು ಬರ್ತಾ ಇದೆ, ಇದ್ರ ವೈಶಿಷ್ಟ್ಯತೆ ಮತ್ತೆ ಈ ನಾಟಿ ಕೋಳಿಯ ಜೊತೆಗೆ ಯಾವ ರೀತಿ ಅಂತ. ಈಗ ಏನಾಯ್ತು, ಯಾಕೆ ನಾವು ಗಿರಿರಾಜ ಸ್ವರ್ಣಧರನ ನಮ್ಮ ಒಂದು ನಮ್ಮ ವೆಟನರಿ ಯೂನಿವರ್ಸಿಟಿ ಇಲ್ಲಿಂದ ನಾವು ಅಭಿವೃದ್ಧಿ ಪಡಿಸಿದ್ವಿ, ಯಾಕೆ ಬಂತಿದ್ದು? ಈ ಜನ ಏನ್ ಮಾಡ್ತಾರೆ ಅಂತಂದ್ರೆ ನಾಟಿ ಕೋಳಿ ಎಲ್ಲ ಕಡೆ ಸಿಗೋದಿಲ್ಲ, ಒಂದು ಕಮ್ಮಿ ಆಗ್ತಾ ಬಂತು, ಆಮೇಲೆ ಸಿಗೋದಿಲ್ಲ ಅನ್ನೋದಕ್ಕೋಸ್ಕರ ಮತ್ತೆ ಹಿತ್ತಲಲ್ಲಿ ಸಾಕ್ಲಿಕ್ಕೆ ಸ್ವಲ್ಪ ಮಾಂಸದ ಪ್ರಮಾಣನು ಜಾಸ್ತಿ ಇರಬೇಕು, ಮೊಟ್ಟೆ ಪ್ರಮಾಣನು ಜಾಸ್ತಿ ಇರಬೇಕು ಅಂತ ಬಂದಾಗ ಇದು ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿರತಕ್ಕಂತ ಒಂದು ವಿಧ, ಗಿರಿರಾಜ ಇರಬಹುದು, ಸ್ವರ್ಣಧಾರ ಇರಬಹುದು. ಗಿರಿರಾಜದಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ 8 ವಾರಕ್ಕೆ 1.6 kg ತನಕ ತೂಕ ಬರುತ್ತೆ. ಅದೇ ನೀವು ಒಂದು 10 ತಿಂಗಳು ಸಾಕೋದ್ರಿಂದ ಗಂಡು ಕೋಳಿ 1.25-5 kg ತೂಕ ಬರುತ್ತೆ, ಹೆಣ್ಣು ಕೋಳಿ 1.5-4 kg ತೂಕ ಬರುತ್ತೆ. ಮತ್ತೆ ಹೆಣ್ಣು ಕೋಳಿ ಸರಾಸರಿ 140-150 ಮೊಟ್ಟೆನ ಅದು ತನ್ನ ಒಂದು ವರ್ಷದ ಅವಧಿಯಲ್ಲಿ ಕೊಡುತ್ತೆ. ಬಹಳ ಜನ ಏನ್ ಮಾಡಿದ್ರು, ಫಸ್ಟ್ ನಾವು ಗಿರಿರಾಜ ಸುಮಾರು 89 ಇಸ್ವಿಲಿ ನಮ್ಮ ಒಂದು ವಿಶ್ವವಿದ್ಯಾಲಯದಿಂದ ಅದನ್ನ ರಿಲೀಸ್ ಮಾಡಿದ್ವಿ. ಆಮೇಲೆ ಅದ್ರದ್ದು ಏನು ತೊಂದರೆ ಅಂತಂದ್ರೆ ನಾಯಿಗಳು ಹಿಡಿದು ಬಿಡ್ತಾರೆ ಸರ್, ಓಡೋಗಕ್ಕಾಗೋದಿಲ್ಲ, ಯಾವ್ದಾದ್ರು ವೆಹಿಕಲ್ಗಳು ಸಿಗಾಕೊಂಡ್ಬಿಡ್ತವೆ ಅಂತ. ಸೊ ನೆಕ್ಸ್ಟ್ ನಾವೇನು ಅಭಿವೃದ್ಧಿ ಪಡಲಿಕ್ಕೆ ನಾವು ಮಾಡಿದ್ವಿ ಅಂದ್ರೆ ತೂಕ ಕಮ್ಮಿ ಮಾಡಿ ಮೊಟ್ಟೆ ಪ್ರಮಾಣ ಜಾಸ್ತಿ ಮಾಡಬೇಕು ಅಂತಕ್ಕಂತ ಒಂದು ದೃಷ್ಟಿಯಿಂದ 2006 ಸ್ವರ್ಣಧಾರ ಅಂತಕ್ಕಂಥ ಮತ್ತೊಂದು ತಳಿನೂ ಕೂಡ ನಾವು ಅಭಿವೃದ್ಧಿಪಡಿಸಿ ರೈತರಲ್ಲಿ ಇತ್ತಲು ಕೋಳಿ ಸಾಕಾಣಿಕೆಗೆ ಕೊಡ್ತಾ ಬಂದ್ವಿ. ಈ ಸ್ವರ್ಣಧಾರದಲ್ಲಿ ಬಂದ್ರೆ ಏನಾಗುತ್ತೆ, ತೂಕ ಸ್ವಲ್ಪ ಕಮ್ಮಿ ಮಾಡಿದ್ವಿ. ಅದರಲ್ಲಿ 2 ವಾರಕ್ಕೆ ನಿಮ್ಗೆ 1 kg ತೂಕ ಬರುತ್ತೆ. 1 ವರ್ಷದ ಲೆಕ್ಕಕ್ಕೆ ಹೋದ್ರೆ ನಮಗೆ 4-5 kg ಅಷ್ಟು ಗಂಡು ಕೋಳಿ ತೂಕ ಬರುತ್ತೆ, 2.5-3 kg ಹೆಣ್ಣು ಕೋಳಿ. ಮತ್ತೆ ಮೊಟ್ಟೆ ಉತ್ಪಾದನೆಯಲ್ಲಿ ಸುಮಾರು 180-200 ಮೊಟ್ಟೆ ತನ್ನ ಒಂದು ಜೀವಿತಾವಧಿಯಲ್ಲಿ ಅಂದ್ರೆ 1 ವರ್ಷದ ಅವಧಿಯಲ್ಲಿ ಸರಾಸರಿ ಮೊಟ್ಟೆ ಕೊಡ್ತಕ್ಕಂತ ಬಂತು. ಅದೇ ತರ ದೇಶಿ ಕೋಳಿಗೆ ಅಂತ ಹೋದ್ರೆ ನೀವು ಎಷ್ಟು ಬರುತ್ತೆ, ಕೇವಲ 50-60 ಮೊಟ್ಟೆ 1 ವರ್ಷಕ್ಕೆ ಬರುತ್ತೆ. ತೂಕದಲ್ಲಿ ಹೋದ್ರೆ 1 ವರ್ಷಕ್ಕೆ ಗಂಡು ಕೋಳಿ 1.5 kg, ಹೆಣ್ಣು ಕೋಳಿ 1.1 kg ತೂಕ ಮಾತ್ರ ಬರ್ತದೆ. ಸೊ ಹಂಗಾಗಿ ಈ ಒಂದು ಸ್ವರ್ಣಧಾರ, ಗಿರಿರಾಜ ಇವೆರಡರ ಜೊತೆಗೆ ನಮ್ಮ ನಾಟಿ ಕೋಳಿ ಅಭಿವೃದ್ಧಿಪಡಿಸೋದ್ರಲ್ಲಿ ಮತ್ತೆ ಇವತ್ತಿನ ದಿವಸ ನಾವೇನಾಗಿದೆ ಅಂದ್ರೆ ನಮ್ಮ ಒಂದು ಪೌಲ್ಟ್ರಿ ಸೈನ್ಸ್ ಡಿಪಾರ್ಟ್ಮೆಂಟ್ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಾವು ನಮ್ಮ ಕರ್ನಾಟಕದ ಸುಮಾರು 24 ಜಿಲ್ಲೆಗಳಿಂದ ಮಾತೃ ಕೋಳಿಗಳು, ಏನ್ ನಾಟಿ ಕೋಳಿಗಳಿದೆ ಅವನ್ನ ತಂದುಬಿಟ್ಟು ಮೊಟ್ಟೆ ತಂದು ಮರಿ ಮಾಡಿಸಿ ಅಲ್ಲಿಂದ ಮತ್ತೆ ರೈತರಿಗೆ ಆ ಒಂದು ಭಾಗದ ರೈತರಿಗೆ ಅದೇ ನಾಟಿ ಕೋಳಿಗಳನ್ನ ಕೊಡೋದ್ರಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ. ಈಗಾಗಲೇ ಸುಮಾರು 30 ಜಿಲ್ಲೆಯ ಮಾತೃ ಕೋಳಿಗಳು ನಮ್ಮ ಒಂದು ಪೌಲ್ಟ್ರಿ ಸೈನ್ಸ್ ಡಿಪಾರ್ಟ್ಮೆಂಟ್ ಬೆಂಗಳೂರಿನಲ್ಲಿ ಅಂದ್ರೆ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಿಗುತ್ತೆ. ಅವಾಗ ಏನಾಗುತ್ತೆ, ಬೆಳಗ್ಗೆ ಯಾರೋ ಒಬ್ಬ ರೈತ ಬೆಳಗ್ಗೆ ಬಿಜಾಪುರದಿಂದ ಬಂದ ಅಂದ್ರೆ ಬಿಜಾಪುರದ್ದೇ ಮರಿಗಳು ಅಲ್ಲಿಂದ ತಂದಿರತಕ್ಕಂತ ನಾವು ಮೊಟ್ಟೆ ತಂದು ಮರಿ ಮಾಡಿ ಪೇರೆಂಟ್ ಸ್ಟಾಕ್ ಅಂತ ಹೇಳಿದೆ ಅದನ್ನ ಇಟ್ಟುಕೊಂಡು ಆ ಒಂದು ಮಾತೃ ಕೋಳಿಗಳಿಂದ ಒಂದು ದಿವಸದ ಮರಿಗಳ ರೈತರಿಗೆ ಯಾವ ಜಿಲ್ಲೆಯಿಂದ ರೈತರು ಬರ್ತಾರೋ ಆ ಜಿಲ್ಲೆ ರೈತರಿಗೇನೆ ನಾವು ಕೋಳಿಗಳನ್ನ ಮರಿಗಳನ್ನ ಕೊಡೋದ್ರಲ್ಲಿ ನಾವು ತುಂಬಾ ಒಂದು ಸಕ್ರಿಯವಾಗಿ ಪಾಲ್ಗೊಂಡಿದ್ದೇವೆ. ಒಳ್ಳೇದು ಸರ್, ತಾವು ಇದುವರೆಗೂ ಹಿತ್ತಲ ಕೋಳಿ ಸಾಕಾಣಿಕೆ ಯಾವ ರೀತಿ ಮಾಡಬೇಕು, ಅದರ ಮಹತ್ವ ಏನು, ಅದರಿಂದ ಯಾವ ರೀತಿ ಲಾಭ ಗಳಿಸ್ಕೋಬೇಕು ಅನ್ನೋದನ್ನ ನಮ್ಮ ರೈತರಿಗೆ ಹೆಚ್ಚಾಗಿ ಮಾಹಿತಿಯನ್ನು ನೀಡಿದಿರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹಿತ್ತಲು ಕೋಳಿ ಸಾಕಣೆಯ ಮಹತ್ವ ಈ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಕುಕ್ಕುಟ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವೀರಣ್ಣ ಗೌಡ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸುವವರು ಹೆಚ್.ಎಂ. ಮಹೇಶ್. ಈಗ ಪರಿಸರ ಗೀತೆ ಕೇಳೋಣ. ಭೂಮಿ ಭಲೇ ಹದ ಆಗೈತಿ.